ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಕೇಳುಗರೆ, ನುವಾಲ್ಗಿ ದ್ರಾವಣವನ್ನು ಬೇರೆ ಬೇರೆ ಬೆಳೆಗಳಲ್ಲಿ ನಮ್ಮ ರೈತರು ಬಳಸ್ತಾ ಇರೋದನ್ನು ನೀವು ಕೇಳ್ತಾ ಇದ್ದೀರಿ. ಇವತ್ತು ವಿರಾಜಪೇಟೆ ತಾಲೂಕು ಅಮ್ಮತ್ತಿ ಕಾವಾಡಿಯ ಕಾವಾಡಿ ಚಂಡ ದೀಪಕ್ ಉತ್ತಯ್ಯ ಅವರು ನುವಾಲ್ಗಿಯನ್ನು ಕಾಳು ಮೆಣಸಿನಲ್ಲಿ ಹೇಗೆ ಬಳಸಿದರೆ, ಯಾಕೆ ಬಳಸಿದರೆ, ಏನು ಪರಿಣಾಮವನ್ನು ಕಂಡಿದ್ದಾರೆ ಅನ್ನೋದನ್ನು ತಿಳಿಸಿದ್ದಾರೆ. ದೀಪಕ್ ಅವರೇ, ಎಷ್ಟು ವರ್ಷಗಳಿಂದ ಬಳಕೆ ಮಾಡ್ಕೊಳ್ತಾ ಇದ್ದೀರಿ? 4 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀನಿ. ಅದನ್ನು ಬೆಳಗಿನ ಜಾವ ಹೊಡಿತೀವಿ, 6 ಗಂಟೆಗೆ ಶುರುವಾದರೆ 1-8 ಗಂಟೆವರೆಗೆ ಹೊಡೆದು ನಿಲ್ಲಿಸ್ಬಿಡ್ತೀವಿ. ಹೊಡೆಯುವಾಗ ಬಳ್ಳಿಯ ಕೆಳಭಾಗದಿಂದ ಮೇಲಕ್ಕೆ ಹೋಗಬೇಕು ಅಂತ ನುರಿತ ತಜ್ಞರು ಹೇಳಿದ್ರು. ಯಾಕೆಂತೇಳಿದ್ರೆ ಆ ಬೆಳಗಿನ ಜಾವದಲ್ಲಿ ಅದರದ್ದು ಪೋರ್ಸ್ ಓಪನ್ ಆಗಿರ್ತದೆ, ಹಾಗಾಗಿ ಬೇಗ ತಕೋತದೆ. ಮತ್ತು ಅದರಲ್ಲಿರುವ ಆಲ್ಮೋಸ್ಟ್ 13 μN ಇದೆ, ಅದರಿಂದ ಬಳ್ಳಿಯ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗ್ಬೋದು ಅಂತ ಅದನ್ನು ಹೊಡಿತಾ ಇದ್ದೀನಿ. ಅದು ಹೊಡೆದು ಸ್ವಲ್ಪ ದಿವಸದಲ್ಲಿ ಇಂಪ್ರೂವ್ಮೆಂಟ್ಸ್ ಚೇಂಜಸ್ ಇರ್ತದೆ. ನಾವೊಂದು ಪಕ್ಕ ತೋಟದಲ್ಲಿ ನೋಡಿದ್ರು ಇದನ್ನು ನೋಡಿದ್ರು ವ್ಯತ್ಯಾಸ ಕಾಣಿಸ್ತದೆ. ವರ್ಷದಲ್ಲಿ ಎಷ್ಟು ಸಾರಿ ಸಿಂಪರಣೆ ಮಾಡ್ತೀರಿ? 2 ಸಾರಿ ಮಾಡ್ತೀನಿ, ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್. ಒಂದು ಚಿಗುರು ಚೆನ್ನಾಗಿ ಬರುತ್ತೆ, ಆಮೇಲೆ ಇಳುವರಿ ಮೇಲೆ ಆಗಿರುವ ಪರಿಣಾಮಗಳ ಬಗ್ಗೆ ಗಮನಿಸಿರ್ಬೇಕಲ್ವಾ? ಬೆಟರ್ ಅಂತ ಅನಿಸ್ತು. 13 ಪೋಷಕಾಂಶಗಳನ್ನು ಪೂರೈಕೆ ಮಾಡುವ ಈ ಒಂದು ದ್ರಾವಣ ರೋಗ ಮತ್ತು ಕೀಟಗಳ ಒಂದು ಸಹಿಷ್ಣ ಗುಣವನ್ನು ಕೊಡುತ್ತಂತ ಅನ್ಕೊಂಡು ಹೇಳೋದಿದೆ, ಮತ್ತೆ ಬಳ್ಳಿ ಆರೋಗ್ಯಕರವಾಗಿ ಇರಲಿಕ್ಕೂ ಸಹಾಯಕ ಅಂತ ಅನ್ಕೊಂಡು ಮಾತಾಡೋದಿದೆ, ಏನಂತೀರಿ? ಹೌದು, ಖಂಡಿತ ಅದನ್ನು ನಾನು ಒಪ್ಕೋತೀನಿ. ಯಾಕೆಂತ ಹೇಳಿದ್ರೆ ಅದು ಹೊಡೆದ ತಕ್ಷಣ ಗಿಡದ ಎಲೆಗಳು ರಫ್ ಆಗ್ತದೆ, ಲೆದರಿ ಫಿನಿಶಿಂಗ್ ಬರ್ತದೆ, ಹಾಗಾಗಿ ಕೀಟಗಳು ಅದನ್ನು ಭೇದಿಸ್ಲಿಕ್ಕೆ ಆಗಲ್ಲ ಅಂತ ಅದೊಂದು ಇದಿದೆ. ಇಡೀ ಬಳ್ಳಿಗೆ ಸಿಂಪಡಣೆ ಮಾಡ್ಕೊಳ್ತೀರಲ್ವಾ? ಹೌದು, ಇಡೀ ಬಳ್ಳಿಗೆ ಸಿಂಪಡಣೆ ಮಾಡ್ತೀನಿ. ನರ್ಸರಿಗೂ ಬಳಕೆ ಮಾಡ್ಕೊಳ್ತೀರಾ? ನರ್ಸರಿಗೂ ಮಾಡ್ತೀನಿ. ನೋಡಿ, ಬೆಳೆ ಉತ್ಪಾದನೆಯಲ್ಲಿ ನಾನಾ ರೀತಿಯ ಪದಾರ್ಥಗಳು ರೈತರಿಗೆ ಸಿಗ್ತವೆ, ಅದರಲ್ಲೂ ನೀವು ಬಹಳ ಇಷ್ಟಪಟ್ಟು 4-6 ವರ್ಷಗಳಿಂದ ಈ ಒಂದು ನುವಾಲ್ಗಿ ದ್ರಾವಣವನ್ನು ಉಪಯೋಗಿಸ್ಕೊಳ್ತಿದ್ರಿ. ಬರೀ ಕಾಳುಮೆಣಸಿಗೂ ಅಥವಾ ಇನ್ನು ಕಾಫಿ ನರ್ಸರಿ, ಕಾಫಿ ಗಿಡಗಳಿಗೆ, ಇತರೆ ತರಕಾರಿ ಹೂವು ಇದಕ್ಕೆಲ್ಲ ಬಳಕೆ ಮಾಡ್ಕೊಳ್ತಿದ್ದಾರೆ ಹೇಗೆ? ಮನೆಯಲ್ಲಿರೋ ಸುತ್ತಮುತ್ತ ಹೂವಿನ ಗಿಡಗಳಿಗೆ ತರಕಾರಿಗೆ ಮಾಡ್ಕೋತೀವಿ, ಕಾಫಿಗೆ ಮಾಡ್ಲಿಕ್ಕೆ ಹೋಗಲಿಲ್ಲ, ಬಾಕಿ ಕರಿಮೆಣಸಿಗೆ ಮಾಡ್ತಾ ಇದ್ದೀನಿ. ವರ್ಷದಲ್ಲಿ 2 ಸಾರಿ ಸಿಂಪರಣೆ ಮಾಡ್ತಾ ಇದ್ದೀರಿ, ಅದರ ಪರಿಣಾಮವನ್ನು ಕಂಡಿದ್ದೀರಿ ಅಂತಂದರೆ ನಿಮಗೆ ಇಷ್ಟವಾಗಿದೆ, ಹಾಗೆ ಮುಂದುವರಿಸ್ಲಿಕ್ಕೆ ಅವಕಾಶ ಸಿಕ್ಕಿದೆ, ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಕಾಳು ಮೆಣಸಿನಲ್ಲಿ ನುವಾಲ್ಗಿಯನ್ನು ಬಳಕೆ ಮಾಡಿಕೊಂಡು ಪರಿಣಾಮ ಕಂಡಿರುವ ವಿರಾಜಪೇಟೆ ತಾಲೂಕು ಅಮ್ಮತ್ತಿ ಕಾವಾಡಿಯ ಕಾವಾಡಿ ಚಂಡ ದೀಪಕ್ ಉತ್ತಯ್ಯ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ 9449347485, 9449347485. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನುವಾಲ್ಗಿಯ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಇದೀಗ ಪ್ರಸಾರವಾಗಲಿದೆ ಮಾತು ಮಲ್ಲಿಗೆ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ. ಸುರೇಶಣ್ಣ, ಅಂತೂ ಇಂತೂ ಈ ವರ್ಷದ ಮಳೆಗಾಲ ಏನೋ ಮುಗಿಯುವ ಹಾಗೆ ಕಾಣ್ತಾ ಇದೆ. ಮುಗೀತು ಅಂತ ಹೇಳಲಿಕ್ಕೆ ಪೂರ್ತಿ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ರತ್ನಕ್ಕೆ ಬಂದಾಗೆ ಕೆಲವು ಸಲ ಬರುದು ಕೆಲವು ಸಲ ಹೋಗುದು. ಇದೊಳ್ಳೆ ಕತೆ ಆಯ್ತಲ್ಲ, ಈಗ ಮಳೆಗೂ ನನಗೂ ಹೋಲಿಕೆಯ ಅಲ್ಲ. ಯಾಕೆಂತ ಹೇಳಿದ್ರೆ ಅದೆಂತದ್ದು ನಿನ್ನೆ ಪೇಪರ್ ಅಲ್ಲಿ ನೋಡಿದೆಪ್ಪ, ಎಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಅಂತದೋ ಎಂತದೋ ಅದು ನಿಮ್ಮ ಎಂತ ಪ್ರದೇಶ, ಅದರಿಂದಾಗಿ ಮತ್ತೆ ಬರುವ ಒಂದು ಚಾನ್ಸ್ ಉಂಟು ಅಂತ. ಅಲ್ಲ ಇದೆಂತ ಡಿಪ್ರೆಷನ್, ನಾನು ಮನಸ್ಸಿಗೆ ಡಿಪ್ರೆಷನ್ ಆಗೋದು ಕೇಳಿದ್ದೇನೆ ಮನುಷ್ಯರಿಗೆ. ಇದು ಹೇಗೆ ಗೊತ್ತುಂಟು, ಡಿಪ್ರೆಷನ್ ಅಂದ್ರೆ ಕಡಿಮೆ ಒತ್ತಡದ ಪ್ರದೇಶ, ಅಲ್ಲಿ ಡಿಪ್ರೆಷನ್ ಆಗಿ ಮನುಷ್ಯರಿಗೆ ಡಿಪ್ರೆಷನ್ ಹಾಗೆ. ಅದು ಈಗ ಬೆಳೆದ ಫಸಲು ಕೈಗೆ ಸಿಗ್ಲಿಲ್ಲ ಅಂದ್ರೆ ರೈತರಿಗೂ ಕೂಡ ಒಂದು ರೀತಿಯ ಡಿಪ್ರೆಷನ್ ಹೌದು ಅಲ್ಲ. ಹಾಗೆಲ್ಲ ಆಗಿ ಈ ವರ್ಷ ಮಳೆಗಾಲ ಹೋಗುದೇ ಇಲ್ವಂತ ಒಂದು ಸಂಶಯ ಆಗಿದೆ ನನಗೆ. ಅಲ್ಲ ಈಗ ನಿಮಗೆ ಮಳೆಕಾಲ ಇದ್ರೆ ಏನು ಉಪದ್ರ ಆಗಿದೆ ನೋಡುವ, ಮಳೆ ಜಾಸ್ತಿ ಬಂದಷ್ಟು ಭೂಮಿಗೆ ಒಳ್ಳೇದು. ಅದು ಹೌದು, ಮಳೆ ಬರಬೇಕಾದ ಸಮಯದಲ್ಲಿ ಬರಬೇಕು, ಬೇಡದ ಸಮಯದಲ್ಲಿ ಬರುದು ಬೇಡ ಅಂತ ಅಷ್ಟೇ. ಅಲ್ಲ ಏನು ತೊಂದರೆ ಆಗ್ಲಿಲ್ಲ, ಈಗ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪಿಗೆ ಎಷ್ಟು ಅಂತ ಕೇಳಿದ್ರೆ ಮತ್ತೆ ಮಳೆ ಬೇಕೋ ಬೇಡ ಅಂತ ರತ್ನ ಕೇಳ್ತಾರೆ. ಅಂದ್ರೆ ನಮ್ಮ ಆಹಾರ ಧಾನ್ಯವನ್ನ ಅಥವಾ ಈ ತರಕಾರಿಗಳನ್ನ ಬೆಳೆಯುವಂತಹ ಪ್ರದೇಶದಲ್ಲಿ ಹೆಚ್ಚು ಮಳೆ ಬಂದು ಎಲ್ಲವೂ ಹಾನಿ ಉಂಟಾದ್ರೆ ನಮಗೆ ಬೆಲೆ ಜಾಸ್ತಿ. ಅದು ಹೌದು, ಈಗ ಗಡ್ಡೆ ತರಕಾರಿಗಳು ಇರ್ಬೋದು, ಮಳೆ ಬಂದು ನೆರೆ ಎಲ್ಲ ಬಂದ್ರೆ ಅದೆಲ್ಲ ಕೊಳ್ತು ಹೋಗ್ತದೆ, ಟೊಮೆಟೋವು ಇರಬಹುದು ಎಲ್ಲವೂ ಹಾಳಾಗ್ತದೆ. ಹಾಗೆ ಬೇಸಿಗೆಯಲ್ಲಿ ನೋಡಿ, ಈಗ ಗೇರು ಬೀಜ ಅಥವಾ ಅಡಿಕೆ ಇದೆಲ್ಲ ಆಗುವ ಸಮಯ, ಆಗ ಮಳೆ ಬಂದ್ರೆ ಅದೆಲ್ಲವೂ ಹೋಯ್ತು, ಈಗ ಮಾವಿನಕಾಯಿಯೂ ಇರಬಹುದು ಹೌದು ಎಲ್ಲವೂ ಹಾಳಾಗ್ತದೆ. ಅದು ಹೌದು, ಈಗ ಸುರೇಶ್ ಅಣ್ಣ ಹೇಳಿದ ಅದಕ್ಕೆ ಶಾಮಣ್ಣ ಎಂತದ್ದು ಹೇಳಿದ್ದಲ್ಲ, ಎಂತದ್ದು ಎಂತ ತುಂಬಾ ಇದ್ರೆ ಅದನ್ನೆಲ್ಲ ಕೆಡಿಸಿ ಸಂಸ್ಕಾರ ಅದೆಂತ ಅದು ಅದಕ್ಕೆ ಅಂತ ಹೇಳುದು ಮೌಲ್ಯವರ್ಧನೆ, ಹೆಸರು ದೊಡ್ಡದಿದೆ. ರತ್ನಕನಿಗೆ ಮಾಡಿ ಗೊತ್ತುಂಟು. ಹೌದಾ, ಅದು ಹೆಸರು ದೊಡ್ಡದುಂಟು, ಆದ್ರೆ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಒಂದು ತೆಗ್ದಿಡ್ಲಿಕ್ಕೆ ಮಾಡುವಂತಹ ಕೆಲಸ ಅದು. ಆದ್ರಿಂದ ಅಂತ ಮೌಲ್ಯ ವರ್ಧನೆಗಳನ್ನೆಲ್ಲ ಮಾಡಬಹುದು ಅಂತ ಹೇಳಿ. ಈಗ ವಿಷಯ ಅದಲ್ಲ, ಮಳೆ ಬಂದ್ರೆ ಈ ನಾಡಿದ್ದನ್ನ ಶುರು ಆಗ್ತದಲ್ಲ ನವರಾತ್ರಿ, ನವರಾತ್ರಿ ಶುರು ಆಗ್ತದಲ್ಲ, ನವರಾತ್ರಿ ಕಾರ್ಯಕ್ರಮಗಳಿಗೆ ಹೋಗ್ಬೇಕು, ಇದರ ಮೆರವಣಿಗೆಯನ್ನ ನೋಡ್ಬೇಕು ಅಂತ ಬಹಳಷ್ಟು ಜನ ಉತ್ಸಾಹದಲ್ಲಿ ಇರ್ಬೋದಪ್ಪ. ಈ ಸಂದರ್ಭದಲ್ಲಿ ಏನಾದ್ರೂ ಅಕಾಲಿಕವಾಗಿ ಹೀಗೆ ಮಳೆ ಬಂದ್ರೆ ಹೋಗುವುದಕ್ಕೆಲ್ಲ ತೊಂದರೆ ಅಲ್ವಾ? ಅದು ಹೌದು. ಈಗ ಜನರಿಗೆ ಕಳೆದ 2 ವರ್ಷದಲ್ಲಿ ಮನೆಯಲ್ಲೇ ಕೂತು ಕೂತು ಸಾಕಾಗಿದೆ. ಮೊನ್ನೆ ಅಷ್ಟೇ ಚೌತಿ ಮುಗಿಯಿತು, ಎಲ್ಲಿ ನೋಡಿದ್ರು ಜನವೇ ಜನ ಸುರೇಶ್ ಅಣ್ಣ. ಇದೀಗ ನವರಾತ್ರಿಯಲ್ಲೂ ಹಾಗೆ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೀತದೆ. ಜನರಿಗೊಂದು ಹೋಗುವ ಆಸಕ್ತಿಯಪ್ಪ, ಒಂದು ಹೊರಗಡೆ ಹೋಗುವ, ಅಲ್ಲಿ ಒಂದು ಕಾರ್ಯಕ್ರಮಗಳನ್ನು ನೋಡುವ ಅಂತ. ಈಗ ಸುರೇಶ್ ಅಣ್ಣನ್ ಹೇಳಬೇಕು ನವರಾತ್ರಿಯ ವಿಶೇಷತೆ ಏನು ಅಂತ. ಸಾಮಾನ್ಯವಾಗಿ ಮೊದಲಿನಲ್ಲೂ ಕೂಡ 9 ದಿವಸಗಳು ಕೂಡ ಈ ಕಾರ್ಯಕ್ರಮವನ್ನು ನಡೆಯುವಂತಹ ದೇವರ ಪೂಜೆ ಅದು ಇದು ಮೆರವಣಿಗೆ ಇದೆಲ್ಲ ಇದ್ದೇ ಇರ್ತದೆ. ಇದರಲ್ಲಿ ಜೊತೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಅಂತ ಸಾಮಾನ್ಯವಾಗಿ ಹೇಳುವಂತಹದ್ದು, ಕತ್ತಲೆಯಿಂದ ಬೆಳಕಿನಡೆಗೆ ಅಂತ. ಈ ವರ್ಷ ಭಾರಿ ಮಹತ್ವ ಉಂಟು, ಯಾಕಂದ್ರೆ 2 ವರ್ಷ ಕತ್ತಲೆ ಇತ್ತು, 2 ವರ್ಷ ಕತ್ತಲೆ ಆಗಿ ದೀರ್ಘವಾದ ಕತ್ತಲೆ. ಇಂತಹ ಒಂದು ಸುದೀರ್ಘವಾದ ಕತ್ತಲೆಯಿಂದ ಈ ವರ್ಷ ಒಂದು ರೀತಿಯಲ್ಲಿ ಬೆಳಕಿನ ಕಡೆಗೆ ಹೋಗುವಂತ ಒಂದು ಅವಕಾಶ ಕಾಣ್ತಾ ಉಂಟು. ಆದರೆ ಈ ಶಾಮಣ್ಣ ಹೇಳಿದ ಮಳೆ ಬರದಿದ್ರೆ, ಇಲ್ಲದಿದ್ರೆ ಅದು ಕೂಡ ಒಂದು ತರ ಉಪದ್ರವೇ. ಮಳೆ ಮತ್ತೆ ಈಗ ಇಲ್ಲಿ ದೊಡ್ಡ ದೊಡ್ಡ ಒಂದು ಪ್ರೊಸೆಷನ್ ಎಲ್ಲ ಆಗುವಾಗ ಒಂದು ಮಳೆ ಬರಬೇಕು ಅಂತ, ಸಣ್ಣ ಮಳೆ ಬಂದ್ರು ಅದು ಕ್ರಮ ಅಂತ ಹೇಳ್ತಾರೆ. ಆದ್ರೆ ದೊಡ್ಡ ಮಳೆ ಇರಬಾರದು ಅಂತ ಅಷ್ಟೇ. ಅದು ಕತ್ತಲೆಯಿಂದ ಬೆಳಕಿನ ಕಡೆಗೆ ಇದೆಲ್ಲ ಇರುವಂತಹ ವಿಷಯವೇ. ಅದರ ಜೊತೆಗೆ ಜನರಿಗೊಂದು ಉತ್ಸಾಹ. ಈಗ ಇಷ್ಟು ದಿವಸಗಳಲ್ಲಿ ಮಳೆಗಾಲ ಆಯ್ತು, ಈ ವರ್ಷ ಸ್ವಲ್ಪ ದೊಡ್ಡ ಮಳೆಗಾಲ ಇರಬಹುದು. ಮಳೆಗಾಲದಲ್ಲಿ ಮನೆಯಲ್ಲೇ ಕೂತವರಿಗೆ ಹಬ್ಬಗಳು ಪ್ರಾರಂಭ ಆದ ಮೇಲೆ ಒಂದು ಹೊರಗೆ ಹೋಗುವ ಒಂದು ಅವಕಾಶ ಅಲ್ಲ ರತ್ನ? ಹೌದು. ಅಷ್ಟಾಗುವಾಗ ಈಗಂತೂ 2 ವರ್ಷದಿಂದ ಎಲ್ಲೂ ಹೋಗ್ಲಿಲ್ಲ, ಹೆದರಿ ಹೆದರಿ ಹೋಗಿದ್ದೇವೆ ಅಂತೆಲ್ಲ ಉಂಟು. ಮೊನ್ನೆ ಚೌತಿಗೆ ಜನ ಸಿಕ್ಕಾಬಟ್ಟೆ ಇತ್ತು, ಈ ಸಲದ ನವರಾತ್ರಿಗೆ ಎಲ್ಲರೂ ಕೂಡ ಹೊರಗೆ ಹೋಗುವ ಒಂದು ಅವಕಾಶವನ್ನು ಕಾಯ್ತಾ ಇದ್ದಾರೆ. ಎಲ್ಲ ಕಡೆಯೂ ಕೂಡ ಈ ನವದುರ್ಗೆಯರ ಒಂದು ಪೂಜೆ ಆಗ್ಬೋದು ಅಥವಾ ಒಂದು ಅವರನ್ನ ಪೂಜಿಸುವಂತಹದ್ದಾಗ್ಬೋದು. ಇದರ ಜೊತೆ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತವೆ. ಹೌದು, ಈಗ ಮಂಗಳೂರಿನಲ್ಲಿ ವಿಶೇಷವಾಗಿ ಏನು ಪಿಲಿ ನಲಿಕೆ ಅಂತ ಹೇಳ್ತೀವಲ್ಲ, ಅದು ಬಹಳ ಪ್ರಖ್ಯಾತ. ಹಾಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ದುಷ್ಟತನವನ್ನ ಹೋಗಲಾಡಿಸಿ ಒಳ್ಳೆತನವನ್ನ ಬಿಡಿಸಬೇಕು ಅನ್ನೋ ಒಂದು ಸಂದೇಶವೂ ಕೂಡ ಇರ್ತದೆ ಅಂತ. ಹೌದು ಹೌದು, ಅದು ಈ ನವ ರಾತ್ರಿಯ ಒಂದು ಸಂದೇಶವೂ ಅದೇ ಅಲ್ಲ. ಹೌದು, ದೇವಿ ಹೇಳಿದ್ರೆ ಈ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಮೊದಲ 3 ದಿವಸ ದುಷ್ಟರನ್ನ ಶಿಕ್ಷಿಸುವಂತಹ. ಹೌದು. ಆಮೇಲೆ ಮೂರು ದಿವಸ ಏನು ಲಕ್ಷ್ಮಿಯ ಪೂಜೆ ಆಗ್ಬೋದು. ಹೌದು. ಆಮೇಲೆ ಕೊನೆಯ ಶಾರದಾ ಪೂಜೆ ಅಂತ ಮಾಡ್ತೀವಿ. ಅಂದ್ರೆ ಅದು ಬೇರೆ ಬೇರೆ ಘಟ್ಟಗಳು ಹಾಗೆ. ಆದ್ರಿಂದ ಈ ಬೇರೆ ಬೇರೆ ದಿವಸಗಳಲ್ಲಿ ನಾವು ದೇವಿಯನ್ನ ಪೂಜಿಸುವುದು, ಜೊತೆಗೆ ಅದು ಕೆಟ್ಟದನ್ನ ನಿವಾರಣೆ ಮಾಡಿ ಒಳ್ಳೆಯದನ್ನ ತರಲಿ ಅಂತ ಒಂದು ಆಶೆ. ಇನ್ನೊಂದು ರೀತಿಯಲ್ಲಿ ಈಗ ಮಕ್ಕಳಿಗೆ ಕೂಡ ರಜೆ ಸಿಗ್ತದೆ, ಶಾಲೆಗಳಿಗೆಲ್ಲ ರಜೆ ಸಿಗ್ತದೆ ನವರಾತ್ರಿಯ ಆರಂಭದಲ್ಲಿ. ಅದು ಒಂದು ಖುಷಿ. ತಂದೆ ತಾಯಿ ಅಥವಾ ಮನೆಯಲ್ಲಿ ಇರುವವರು ಎಲ್ಲರೂ ಕೂಡ ಮಕ್ಕಳ ಜೊತೆ ಸೇರಿಕೊಂಡು ಹೋಗುದು ಅಂತ ಹೇಳಿದ್ರೆ ಖುಷಿ. ಹಾಗಾಗಿ ಈ ಸಲದ ಒಂದು ನವರಾತ್ರಿ ಭಾರಿ ಖುಷಿಯಲ್ಲಿ ನಡೀತದೆ ಅಂತ ಅನಿಸ್ತದೆ ಅಪ್ಪ ನನಗೆ. ನಾನು ಯೋಚನೆ ಮಾಡುವುದೇನು ಅಂದ್ರೆ, ಪುರಾಣ ಕಾಲಗಳಲ್ಲಿ ಮಹಿಷಾಸುರ ಅಂತಲೇ ನರಕಾಸುರ ಅಂತಲೇ ಏನೇನು ಅಸುರರು ಇದ್ರು ಅಂತ. ಆದ್ರೆ ಈಗ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಹಂತದಲ್ಲಿ ಈ ಅಸುರರ ಪ್ರವೃತ್ತಿ ಇರ್ತದೆ ಅಂತ. ಹೌದು. ಆ ದುಷ್ಟತನವನ್ನ ಮರಿಬೇಕು, ಅದನ್ನ ಕಳಿಬೇಕು ಅನ್ನುವಂತಹದ್ದು ಇದರ ಸಂದೇಶ. ಇನ್ನೊಂದು ರೋಗದ ರೂಪದಲ್ಲಿಯೂ ಆ ಒಂದು ದುಷ್ಟ ಶಕ್ತಿ ಬರ್ತದೆ ಅಲ್ವಾ ಸುರೇಶ್ ಅಣ್ಣ. ಈಗ ರತ್ನಕನಿಗೆ ಪುನಃ ನೆನಪಾಯ್ತು. ಅದೇ ಅದೇ ಎರಡು ವರ್ಷಗಳಲ್ಲಿ. ಹೌದು. ಅದು ಒಂದು ರೀತಿಯ ರಾಕ್ಷಸ ರೋಗವೇ. ಎಲ್ಲರನ್ನು ಕೂಡ ಹಿಡಿದು ಕೊಂದದ್ದು ಹೌದು, ಮನೆಯಲ್ಲಿ ಕುತ್ಕೊಳ್ಳುವ ಹಾಗೆ ಮಾಡಿದ್ದು ಹೌದು, ಮತ್ತೆ ಈಗ ಬರ್ತೇನೆ ಅಂತ ಹೆದರಿಸಿದ್ದು ಹೌದು. ಹೌದು. ಆದ್ರಿಂದ ಅದು ರತ್ನ ಕೇಳಿದಾಗ ಒಂದು ದೊಡ್ಡ ರಾಕ್ಷಸನೇ. ಆದ್ರೆ ಮತ್ತೊಂದು ಇಂಥ ಒಂದು ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ನಮ್ಮ ಜಾಗ್ರತೆ ಆರೋಗ್ಯದ ದೃಷ್ಟಿಯಿಂದ ಮಾಡಬೇಕು ಅಂತ. ಮಳೆಯಲ್ಲಿ ನೆನೆಯುವಂತಹದ್ದು ಒಂದು ವಿಚಾರವಾದ್ರೆ ಸಿಕ್ಕಿದ್ದನ್ನೆಲ್ಲ ತಿನ್ನುವಂತ ಒಂದು ಪ್ರವೃತ್ತಿ ಇರ್ತದೆ. ಜೋರು ಚಳಿ ಆದಾಗ, ಜೋರು ಮಳೆ ಬಂದಾಗ ಒಂದಷ್ಟು ಐಸ್ ಕ್ರೀಮ್ ತಿನ್ನುವಂತ ಒಂದು ಪ್ರವೃತ್ತಿ ಇರಬಹುದು, ಅಥವಾ ಚುರುಮುರಿ ತಿನ್ನುವಂತ ಒಂದು ಪ್ರವೃತ್ತಿ ಇರಬಹುದು, ಇನ್ಯಾವುದೋ ಒಂದು ಎಣ್ಣೆ ತಿಂಡಿ ಇರಬಹುದು. ತಿನ್ನುವಾಗಲೂ ಕೂಡ ನಾಳೆ ನಮ್ಮ ಆರೋಗ್ಯ ಕೆಡಬಾರದು ಎನ್ನುವಂತ ಒಂದು ಜಾಗೃತಿ ಇರಬೇಕು. ಅದು ಖಂಡಿತ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಎಂಥದ್ದು ಫಾಸ್ಟ್ ಫುಡ್, ಹೌದು, ಅದು ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೆ ಎಂಥದ್ದು ಎಲ್ಲ ಸೇರಿಸ್ತಾರಂತ. ಹೌದಂತೆ. ಎಂಥದ್ದು ಈಗ ಬಾಯಿ ರುಚಿ ಬರ್ಲಿಕ್ಕೆ ಅಂತ ಹೇಳಿ ಎಂಥದ್ದು ವಿಷ ವಸ್ತುಗಳನ್ನೆಲ್ಲ ಸೇರಿಸ್ತಾರಂತೆ. ಅದಕ್ಕೆ ಈಗ ಒಮ್ಮೆ ತಿಂದವರಿಗೆ ಮತ್ತೆ ಮತ್ತೆ ಅದನ್ನು ತಿನ್ಬೇಕು ಅಂತ ಅನಿಸುದು. ಅದು ಹೌದು. ಈಗ ಮಾರ್ಗದ ಬದಿಯಲ್ಲಿ ಎಂಥ ಜನ ಶಾಮಣ್ಣ, ಈ ಮಕ್ಕಳು ಹೋಗುದು ಅದಕ್ಕೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ಅಲ್ಲಿ ಹೋಗಿ ತಿಂತಾರೆ. ಅಷ್ಟಾಗುವಾಗ ಅದು ಒಂದು ರೀತಿಯಲ್ಲಿ ಈ ತರ ಚಟ ಆಗುವಂತದ್ದು ಯಾವಾಗ್ಲೂ ಕೆಟ್ಟದ್ದೇ. ಹೌದು. ಅಷ್ಟಾಗುವಾಗ ಅದರ ಬಗ್ಗೆಯೂ ಸ್ವಲ್ಪ ಜಾಗ್ರತೆ ಇರಬೇಕು ಅನ್ನುವಂಥದ್ದು. ಆಮೇಲೆ ರತ್ನಕ, ಈ ನವರಾತ್ರಿಯ ಸಂದರ್ಭದಲ್ಲಿಯೇ ಇನ್ನೊಂದು ಪ್ರಮುಖವಾದಂತಹ ಒಂದು ಘಟ್ಟ ಬರ್ತದೆ. ಅದೇನು ಅಂದ್ರೆ ಅಕ್ಟೋಬರ್ 2nd. ಹೌದು. ಬಂತಲ್ಲ ನಾಡಿದೆ. ಅದೇ ಅದೇ. ಎಂತದ್ದು? ಗಾಂಧಿ ಜಯಂತಿ. ಯಾಕಂತ ಹೇಳಿದ್ರೆ ರತ್ನಕ್ಕನಿಗೆ ಸರಿ ನೆನಪಿರ್ತದೆ. ಯಾಕಂದ್ರೆ ಪ್ರತಿ ವರ್ಷ ಗಾಂಧಿ ಜಯಂತಿಯ ದಿವಸ ಒಂದು ಏನಾದ್ರೂ ಅವರ ಸಂಘದವರು ಕಾರ್ಯಕ್ರಮ ಮಾಡ್ತಾರೆ. ಆದ್ರಿಂದ ಈ ವರ್ಷ ಎಂತ ಕಾರ್ಯಕ್ರಮ? ಈ ವರ್ಷ ಕೂಡ ಸ್ವಚ್ಛತೆ ಇದ್ದೊಂದು ಕಾರ್ಯಕ್ರಮ ಮಾಡುವ ಅಂತ. ಈಗ ಮೊನ್ನೆ ಸಮುದ್ರವನ್ನೆಲ್ಲ ಸ್ವಚ್ಛ ಮಾಡುವಂತ ಒಂದು ಅಭಿಯಾನ ಆಯ್ತು, ಸ್ವಚ್ಛ ಸಮುದ್ರದ ಬಗ್ಗೆ. ಹಾಗೆಯೇ ಸಮುದ್ರ ಅನ್ನುವಂಥದ್ದು ಕರಾವಳಿಗೆ. ಹೌದು. ಕರಾವಳಿಯ ಒಳಗೆ ಇದ್ದ ಜಾಗಗಳಲ್ಲೆಲ್ಲ ಸುತ್ತಲೂ ಇರುವ ಸ್ವಚ್ಛತೆ ಕಾಪಾಡುವಂತದ್ದು ಮುಖ್ಯ ಅಲ್ವಾ? ಜೊತೆಗೆ ಬಾಹ್ಯ ಪ್ರಪಂಚದಲ್ಲಿ ಅಂದ್ರೆ ಹೊರಗಡೆ ಎಷ್ಟು ಸ್ವಚ್ಛತೆಯನ್ನು ಮಾಡಬೇಕು ಅಷ್ಟೇ ಮನಸ್ಸಿನಲ್ಲಿಯೂ ಕೂಡ ಮಾಡ್ಕೊಳ್ಬೇಕು ಅಂತ. ಈ ಸ್ವಚ್ಛತೆ ಎನ್ನುವಂತಹದ್ದು ಪ್ರತಿ ದಿವಸವೂ ಕೂಡ ನಾವು ಅನುಸರಿಸಬೇಕಾದಂತಹ ಕ್ರಮಗಳು. ಯಾವಾಗಲೂ ಒಂದು ಆಂದೋಲನ ಅಂತ ಹೇಳಿ ಒಂದು ದಿವಸವೋ ಒಂದು ವಾರವೋ ಸಪ್ತಾಹವೋ ಮಾಡಿದರೆ ಸಾಕಾಗುವುದಿಲ್ಲ. ನಮ್ಮ ಜೀವನ ಪೂರ್ತಿ ಈ ಸ್ವಚ್ಛತೆ ಎನ್ನುವಂಥದ್ದನ್ನು ನಾವು ಅಳವಡಿಸಿಕೊಳ್ಬೇಕು. ಈಗ ಶಾಮಣ್ಣ, ನಾವು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ರಲ್ಲ, ಅದರ ಒಂದು ಉದಾಹರಣೆ ಏನಂದ್ರೆ, ಸಾಮಾನ್ಯವಾಗಿ ಈ ಪ್ಲಾಸ್ಟಿಕ್ನ ವಸ್ತುಗಳನ್ನ ಆಗಾಗ ಆ ಪ್ಲಾಸ್ಟಿಕ್ ವಸ್ತುಗಳನ್ನ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಒಂದು ಸಲ ಕಮ್ಮಿ ಆಗ್ತದೆ, ಪುನಃ ಅದೇ ಇದಕ್ಕೆ ಬರ್ತದೆ. ಇದಕ್ಕೆ ಕಾರಣ ಏನಂದ್ರೆ, ನಾವು ಅದರಲ್ಲಿ ಹೆಚ್ಚು ಮನಸ್ಸಿಡುವುದಿಲ್ಲ ಅಂತ. ಹೌದು. ಪೇಟೆಗೆ ಸಾಮಾನು ತರಲಿಕ್ಕೆ ಹೋದಾಗ ನಮ್ಮ ಕೈಯಲ್ಲಿ ಬಟ್ಟೆ ಚೀಲ ಇರಬೇಕು, ಅದರ ಬದಲಿಗೆ ಕೈ ಬೀಸಿಕೊಂಡು ಹೋಗಿ ಅವ್ರ ತೊಟ್ಟೆಯಲ್ಲಿ ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಹೌದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರವೃತ್ತಿ ಬಾಳಿ ಕಮ್ಮಿ ಆಗಿದೆ. ಏನಂತ ಹೇಳಿದ್ರೆ, ಈ ಬಟ್ಟೆ ಚೀಲವೋ ಎಂಥದೋ ಚೀಲವನ್ನು ತಗೊಂಡು ಹೋಗುವುದೇ ಸ್ವಲ್ಪ ಕಮ್ಮಿ ಆಗಿದೆ. ಅಷ್ಟಾಗುವಾಗ ಎಲ್ಲರೂ ಕೂಡ ಪ್ಲಾಸ್ಟಿಕ್ ಕೊಡಿ, ಪ್ಲಾಸ್ಟಿಕ್ ತೊಟ್ಟೆ ಕೊಡಿ ಅಂತ ಹೇಳುವುದೇ ಜಾಸ್ತಿ ಆಗಿದೆ. ಆದ್ರಿಂದ ಅದನ್ನು ಈಗ ಜನರು ಹೆಚ್ಚು ಬೆಳೆಸಬೇಕಾದ ಒಂದು ಅಗತ್ಯ ಇದೆ. ಹೌದು. ರತ್ನಕ್ಕ, 2nd ಅಂತ ಹೇಳಿದಿಲ್ಲ, ಇದರ ಜೊತೆಗೆ ಗಾಂಧಿ ಜಯಂತಿಯ ಜೊತೆ ಜೊತೆಗೆ ನಮ್ಮ 2nd ಪ್ರಧಾನಮಂತ್ರಿ ಆಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಕೂಡ. ಹೌದು ಹೌದು. ಆದರೆ ಸಾಮಾನ್ಯವಾಗಿ ನಾವು ಗಾಂಧಿ ಜಯಂತಿಯ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನ ಹೇಳುವುದನ್ನು ಅಷ್ಟಾಗಿ ನೆನಪಿಟ್ಟುಕೊಳ್ಳುವುದಿಲ್ಲ ಅಂತ ಅನ್ನುವಂಥದ್ದು ಕೂಡ ಒಂದು. ಅದು ಕೂಡ ನಿಜ. ನಿಜ. ಇವರು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಟ್ಟರು, ಏನು ಅಂದರೆ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂತಹ ಸಂದರ್ಭ ಇದು. 1962-65 ನಂತರದಲ್ಲಿ ಕೃಷಿಗೆ ಹೆಚ್ಚು ಅಂದ್ರೆ ಈ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ಹಸಿರು ಕ್ರಾಂತಿ, ಅದಕ್ಕೆ ಮೂಲ ಪುರುಷರೇ ಇವರು. ಹೌದು ಹೌದು, ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಹೆಸರು ಹೇಳ್ತಾರೆ. ವಿಜ್ಞಾನಿಯಾಗಿ ಅವರು ಕೆಲಸ ಮಾಡಿದ ಹಾಗೆ ದೇಶದ ಒಂದು ಚುಕ್ಕಾಣಿಯನ್ನು ಹಿಡಿದಿರುವಂತಹ ಪ್ರಧಾನಮಂತ್ರಿಯಾಗಿಯೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೊಡುಗೆಯನ್ನು ನೀಡಿದ್ದಾರೆ. ಒಬ್ಬರು ದೇಶದ ಪ್ರಧಾನಮಂತ್ರಿಯಾಗಿ ವಿಶೇಷವಾಗಿ ಸರಳ ಜೀವನವನ್ನು ನಡೆಸಿ ಜನರ ಮನಸ್ಸಿನಲ್ಲಿ ನೆಲೆ ಊರಿದಂತಹ ಒಬ್ಬರು ವ್ಯಕ್ತಿ. ಅವರು ಅಕಾಲಿಕ ಮರಣ ಅಪ್ಪಿದ್ರೂ ಕೂಡ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೆನಪು ಇನ್ನೂ ಕೂಡ ನಮ್ಮ ತಲೆಮಾರಿನಲ್ಲಿ ಇದೆ. ಇಷ್ಟೆಲ್ಲ ವಿಷಯ ಮಾತನಾಡುವಾಗ ರತ್ನಕ್ಕ ನನಗೆ ನೆನಪಾಯಿತು, ಚಿರತೆಗಳ ಬಗ್ಗೆ ಆವಾಗ ಕೇಳ್ತಾ ಇರ್ತಾರೆ, ನಮ್ಮ ಊರಿನಲ್ಲಿ ಒಂದಷ್ಟು ಕಾಡುಗಳು ಇರ್ತವೆ, ಕಾಡುಗಳಲ್ಲಿ ಚಿರತೆಗಳು ಕೂಡ ಇರ್ತವೆ ಅಂತ ಹೇಳಿ. ವಿಶೇಷವಾದಂತಹ ಒಂದು ಸಂದರ್ಭ ಮೊನ್ನೆ ನಡೆಯಿತು. ಏನು ಅಂತ ಅಂದ್ರೆ, ಭಾರತಕ್ಕೆ 8 ಚೀತಾಗಳನ್ನ, ಚಿರತೆಯ ಹಾಗೇ ಇರುವಂತಹ ಇನ್ನೊಂದು ಕಾಡು ಪ್ರಾಣಿ, ಅವುಗಳನ್ನ ತಗೊಂಡು ಬಂದ್ರು ಅಂತ. 1947 ಕೊನೆಯ ಚೀತಾವನ್ನ ಭಾರತ ದೇಶದಲ್ಲಿ ಗುರುತಿಸಲಾಗಿತ್ತು. ಆ ನಂತರ ಅಳಿದು ಹೋಗಿತ್ತು ಅಂತಲೇ ಭಾವಿಸಿದ್ವಿ. ಈಗ 8 ಚೀತಾಗಳನ್ನ ತಗೊಂಡು ಬಂದು ಮೊನ್ನೆ ಮಧ್ಯಪ್ರದೇಶದ ಕಾನಾ ಎನ್ನುವಂತಹ ಒಂದು ಅಭಯಾರಣ್ಯದಲ್ಲಿ ಇವುಗಳನ್ನ ಬಿಟ್ಟಿದ್ದಾರೆ ಅಂತ ಹೇಳಿ. ಅಂದ್ರೆ ಅದರ ವಂಶಾಭಿವೃದ್ಧಿ ಮುಂದಕ್ಕೆ ನಡೀತಿದೆ. ಯಾಕಂತ ಹೇಳಿದ್ರೆ, ಹಿಂದೆ ಈ ಚಿರತೆಗಳನ್ನ ಅಥವಾ ಈ ಚೀತಾಗಳನ್ನ ಮುಖ್ಯವಾಗಿ ಏನು ಗುಂಡು ಹೊಡೆದು ಕೊಂದು ಅವುಗಳ ಬೇಟೆ ಆಡುವುದೇ ಒಂದು ದೊಡ್ಡ ಸಾಧನೆ ಅನ್ನುವಂಥ ರೀತಿಯಲ್ಲಿ ಮಾಡ್ತಾ ಇದ್ರು. ಅದರಿಂದಾಗಿಯೇ ನಮ್ಮ ದೇಶದಲ್ಲಿ ಅವುಗಳ ಸಂತತಿ ಅಳೆದು ಹೋದದ್ದು ಅನ್ನುವಂತಹ ಒಂದು ಇದು ಕೂಡ ಉಂಟು. ಹೌದು, ಈ ಕಾಡಿನ ನಾಶದಿಂದಾಗಿ ಅವುಗಳು ಊರಿಗೆ ಬಂದಾಗ ಊರಲ್ಲಿಯೂ ಹಾಗೆ ಏನಾದರೂ ತೊಂದರೆಗಳಾಗಿ ಸಾಯುವುದಿರಬಹುದು. ಮುಖ್ಯವಾಗಿ ಶಾಮಣ್ಣ, ಈ ಚೀತಾಗಳು ಮರದ ತುದಿ ಏರಿ ಕೂತ್ಕೊಳ್ತವೆ ಮರದ ಗೆಲ್ಲುಗಳಲ್ಲಿ. ಅದೇ ತಪ್ಪು, ಚೀತಗೂ ಚಿರತೆಗೂ ವ್ಯತ್ಯಾಸ ಉಂಟು. ಚೀತಾ ಮರ ಹತ್ತುವುದಿಲ್ಲ, ಹೌದಾ? ಚಿರತೆಗಳು ಮರ ಹತ್ತವೆ. ಜೊತೆಗೆ ಚೀತಾಗಳು ಹಗಲು ಹೊತ್ತಿನಲ್ಲಿ ಬೇಟೆ ಆಡ್ತವೆ, ಚಿರತೆಗಳು ರಾತ್ರಿ ಹೊತ್ತಿನಲ್ಲಿಯೂ ಕೂಡ ಬೇಟೆ ಆಡ್ತವೆ. ಅಂದ್ರೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಅವುಗಳಿಗೆ. ಮತ್ತೆ ಚೀತಾಗಳನ್ನು ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಂದ್ರೆ 0-5 ಅಂತ ಹೇಳ್ತೀವಲ್ಲ, 3-4 ಸೆಕೆಂಡಿನಲ್ಲಿ ಅದು 90-100-120 ಕಿಲೋಮೀಟರ್ ಸ್ಪೀಡ್ ತನಕ ಓಡಬಹುದು. ಅಷ್ಟು ವೇಗ, ಕಣ್ಣ ಮಿಂಚಿನ ವೇಗದಲ್ಲಿ ಅನ್ನೋದು ವೇಗಕ್ಕೆ ಹೆಸರುವಾಸಿ. ಅಂತೂ ಈ ಪ್ರಾಣಿಗಳ ವೈವಿಧ್ಯತೆ ನಮ್ಮಲ್ಲಿ ಅಳಿತಾ ಇರುವುದು ಅದು ಖಂಡಿತವೇ. ಪ್ರತಿಯೊಬ್ಬರು ಈ ಕಾಡು ನಾಶದ ಬಗ್ಗೆ ಇರಬಹುದು ಅಥವಾ ಪ್ರಾಣಿಗಳನ್ನು ಕೊಲ್ಲುವ ಬಗ್ಗೆ ಇರಬಹುದು, ಎಲ್ಲಾ ಕಡೆ ಕೂಡ ಒಂದು ಗಮನ ಕೊಟ್ಟರೆ ಒಳ್ಳೇದು ಅದರ ಬಗ್ಗೆ, ಉಳಿಸುವ ಬಗ್ಗೆ. ಇಲ್ಲಿ ಈ ಕಾಡು ಪ್ರಾಣಿಗಳು ಎನ್ನುವಂತಹದ್ದು ಬರೀ ಸಾಂಕೇತಿಕ, ಈ ಕಾಡು ಪ್ರಾಣಿಗಳ ಹೆಸರಿನಲ್ಲಿ ಕಾಡನ್ನ ನಾವು ಉಳಿಸಬೇಕು. ಕಾಡು ಉಳಿಸಿದಾಗ ಏನಾಗ್ತದೆ, ಉಳಿದ ನೀರು ಮಣ್ಣು ಎಲ್ಲವೂ ಕೂಡ ಸಂರಕ್ಷಣೆ ಆಗ್ತದೆ, ನಮಗೆ ಶುದ್ಧವಾದಂತಹ ಗಾಳಿ ಸಿಗ್ತದೆ, ಪ್ರಕೃತಿಯಲ್ಲಿ ಒಂದು ರೀತಿಯ ಸಮತೋಲನ ಉಳಿತದೆ ಅಂತ. ಆದ್ರಿಂದ ಈ ಜೀವ ವೈವಿಧ್ಯವನ್ನ ಕಾಪಾಡುವುದು ಬಹಳ ಮುಖ್ಯ. ಖಂಡಿತ. ಈಗ ಸಮಯ ಸ್ವಲ್ಪ ಆಗ್ತಾ ಬಂತೀಗ, ತುಂಬಾ ಹೊತ್ತು ಮಾತಾಡಿ. ಸುರೇಶ್ ಅಣ್ಣ, ಎಲ್ಲಿಗೋ ಹೋಗುವ ಅವಸರದಲ್ಲಿ ಇದ್ದಾಗೆ ಕಾಣ್ತದೆಪ್ಪ ನನಗೆ. ನವರಾತ್ರಿ ಸಿದ್ಧತೆ ಉಂಟಲ್ಲ, ಹಾಗೆ ನನಗೆ ನವರಾತ್ರಿಯ ಸಿದ್ಧತೆ ಒಂದು ವಿಷಯ ಉಂಟು. ಆದರೆ ಇವತ್ತು ಸಂಜೆ ಒಂದು ನಮ್ಮ ಒಬ್ರು ಫ್ರೆಂಡಿನ ಮನೆಯಲ್ಲಿ ಒಂದು ಬರ್ತ್ಡೇ ಪಾರ್ಟಿ, ಇದೆಲ್ಲ ಇದೆ, ಹುಟ್ಟು ಹಬ್ಬ ಆಚರಣೆ ಮಕ್ಕಳಿಗಲ್ಲ, ಮಕ್ಕಳಿಗೆ ಅದು ವಿಶೇಷ. ಹಾಗೆ ಅಲ್ಲಿ ಹೋಗ್ಬೇಕಿದ್ರೆ ಮಕ್ಕಳಿಗೆ ಏನಾದ್ರೂ ತಗೊಂಡೋಗ್ಬೇಕು, ಹಾಗಾಗಿ ನಾನು ಸ್ವಲ್ಪ ಅವಸರ ಮಾಡುದು. ಹಾಗಿದ್ರೆ ತಿನ್ಲಿಕ್ಕೆಲ್ಲ ಈಗೆಂತ ಬೇಡ, ಈಗೆಂತ ಬೇಡ. ಆದ್ರೆ ನಾನು ಅವರಿಗೆ ಜ್ಯೂಸ್ ಎಲ್ಲ ಕೊಡುದಿಲ್ಲ, ಹೇಗೂ ಅಲ್ಲಿ ಎಲ್ಲ ಕೇಕ್ ಅಥವಾ ತಿನ್ನುದೇನಾದ್ರ ಇರ್ಬೋದು, ಅಲ್ಲಿರ್ಬೋದು. ಆದ ಕಾರಣ ನಾನೊಂದು ಬಿಸಿ ಟೀ ಕೊಟ್ಟು ಬಿಡ್ತೇನೆ ನಿಮಗೆ. ಆಗ್ಬೋದು. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಮಾತು ಮಲ್ಲಿಗೆ ಕೇಳಿದಿರಿ. ಈಗ ಸಾವಯವ ಕೃಷಿ ಅನುಭವದ ಕುರಿತು ಬಂಟ್ವಾಳ ತಾಲೂಕಿನ ಪುಣಚದ ಪ್ರವೀಣ್ ಸರಳಯ್ಯ ಅವರೊಂದಿಗೆ ಮಾತುಕತೆಯನ್ನು ಕೇಳೋಣ. ಪ್ರವೀಣ್ ಸರಳಯ್ಯ ಅವರು, ನಮಸ್ಕಾರ. ನಮಸ್ತೆ. ನಾವು ತಿನ್ನುವಂತಹ ಆಹಾರ ಪೌಷ್ಟಿಕವಾಗಿರಬೇಕು, ಜೊತೆಗೆ ಒಂದು ಸಾತ್ವಿಕವಾಗಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ಎಷ್ಟೋ ಸಾರಿ ಪೇಟೆಯನ್ನು ತರುವಾಗ ಅಂತಹ ಒಂದು ಪರಿಸ್ಥಿತಿ ಇರುವುದಿಲ್ಲ, ಅದು ಏನು ಸಿಗ್ತದೋ ಅದನ್ನು ತಗೊಂಬರ್ತೀವಿ, ಉಪಯೋಗಿಸ್ತೀವಿ. ಆದರೆ ನಿಜವಾಗಿ ಒಂದು ನಮ್ಮ ಆಹಾರ ಹೇಗಿರಬೇಕು ಅಂತ ಹೇಳ್ತೀವಿ ನೀವು? ನಾವು ಸಾಮಾನ್ಯ ಲಕ್ಷಾಂತರ ವರ್ಷಗಳಿಂದ ನಮ್ಮಲ್ಲಿ ಬಂದಿರುವಂಥ ಕೃಷಿ ಪದ್ಧತಿ ಏನಿದೆ, ಅದರಲ್ಲಿ ಭೂಮಿಗೆ ವಿಷ ಹಾಕುವಂಥದ್ದು, ರಾಸಾಯನಿಕ ಹಾಕುವಂಥದ್ದು ಇದು ಇರಲೇ ಇಲ್ಲ. ಕಳೆದ 40-50 ವರ್ಷಗಳ ಈ ರಾಸಾಯನಿಕ ಆಧುನಿಕ ಅಂತ ಹೇಳೋ ಹೆಸರಿನ ಕೀಟನಾಶಕಗಳನ್ನು ಬಳಸುವಂಥ ಕೃಷಿ ಏನಿದೆ, ಇದರ ಪರಿಣಾಮವಾಗಿ ಆಹಾರ ವಿಷ ಆಗ್ತಾ ಇದೆ ಇವತ್ತು. ಸಹಜವಾಗಿ ಕೃಷಿಯಲ್ಲಿ ಬೆಳೆದಿರುವಂಥ ಕೃಷಿಯಲ್ಲಿ ಆ ಥರದ ವಿಷವಸ್ತು ಬರ್ತಿರ್ಲಿಲ್ಲ. ಆದರೆ ಇವತ್ತು ಅದರ ಪರಿಣಾಮ ದುಷ್ಪರಿಣಾಮನೂ ಗೊತ್ತಾಗ್ತಾ ಇದೆ. ಈಗ ನೀವು ಒಂದು ಹೇಳಿರಿ, ಈ ಕೀಟಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ. ಈ ಹಿಂದೆಯೂ ಕೂಡ ಕೀಟಗಳು ಸಾಕಷ್ಟು ಇದ್ದವು, ಅದರ ಒಂದು ಹತೋಟಿ ಮಾಡುವಂಥ ಒಂದು ವ್ಯವಸ್ಥೆಯೂ ಕೂಡ ಇತ್ತು. ಇದರಲ್ಲಿ ಏನಾದರೂ ಒಂದು ವೈಪರೀತ್ಯ ಆಗಿದ್ದೇ ಇದಕ್ಕೆ ಕಾರಣ ಇರ್ಬೋದಾ? ಅಂದರೆ ನಮ್ಮ ಕೃಷಿಯ ಬಗೆಗಿನ ನಮ್ಮ ದೃಷ್ಟಿ ವ್ಯತ್ಯಾಸ ಆಗಿರೋದು ಇದಕ್ಕೆ ಕಾರಣ. ಏನಂದರೆ ಜೀವ ವೈವಿಧ್ಯ ಅಂತ ಹೇಳುವಂಥದ್ದು, ಅದರ ಆಹಾರ ಸರಪಳಿ ಇದೆಲ್ಲವೂ ಸಹಜವಾಗಿ ಒಂದು ವರ್ತುಲದಲ್ಲಿ ಅದು ನಿಯಂತ್ರಣ ಆಗ್ತಾ ಇತ್ತು. ಉದಾಹರಣೆಗೆ ಇವತ್ತು ರಾಸಾಯನಿಕ ಬಳಕೆ, ಆ ಕೀಟಗಳು ಅದರ ಜೀವಿತಾವಧಿ ತುಂಬ ಕಡಿಮೆ, ಕೆಲವು ಗಂಟೆಗಳಿಂದ ಕೆಲವು ವಾರದವರೆಗೆ ಇದ್ದಾವೆ. ಅವುಗಳು ಅದಕ್ಕೆ ನಿರೋಧಕ ಶಕ್ತಿ ಬೆಳೆಸ್ಕೊಳ್ತವೆ, ಆ ವಿಷ ಸಿಂಪಡಣೆ ಮಾಡಿದ ಕಾರಣಕ್ಕೆ ಅದರ ಸಂತಾನೋತ್ಪತ್ತಿಯು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಕೀಟ ನಿಯಂತ್ರಕಗಳು ಅಂದರೆ ಬೇವಿನ ಎಣ್ಣೆ ಈ ಥರದ್ದು ಇದ್ದವು, ಅಥವಾ ಸಂಜೆ ಹೊತ್ತಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ಏನು ದೊಂದಿಯನ್ನು ಉರಿಸುವಂಥದ್ದು. ಯಾವುದು ಹಾನಿಕಾರಕ ಕೀಟ ಇದ್ದಾವೆ ಅವುಗಳನ್ನು ನಿಯಂತ್ರಿಸುವಂಥ ಒಂದು ಪಾರಂಪರಿಕ ಪದ್ಧತಿ, ಕೃಷಿ ಪದ್ಧತಿ ವಿಧಾನ ಇದೆ, ಅದು ಇವತ್ತು ಇಲ್ಲ ಆಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಆ ರೀತಿಯ ಕೀಟಗಳ ಸಂಖ್ಯೆ ಜಾಸ್ತಿಯೇ ಆಗ್ತಾ ಇದೆ. ಇವತ್ತಿನ ರಾಸಾಯನಿಕ ಬಳಕೆ ಅದು ವೈಜ್ಞಾನಿಕವಾಗಿ ಇವತ್ತು ಸಿದ್ಧ ಆಗಿದೆ, ಏನಂದ್ರೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಮನೆಯ ಗೆದ್ದಲಿಗೆ ಸ್ಪ್ರೇ ಮಾಡಿದಂತ ಇದರಿಂದಲೂ ಗೆದ್ದಲುಗಳು ನಿಯಂತ್ರಣ ಆಗುದಿಲ್ಲ, ಯಾವುದೇ ಕೀಟ ಈಗ ರಾಸಾಯನಿಕಗಳಿಂದ ನಿಯಂತ್ರಣ ಆಗುದಿಲ್ಲ ಅಂತ ಹೇಳುವಂಥದ್ದು ಇವತ್ತು ಸಿದ್ಧ ಆಗಿದೆ. ಅಂದ್ರೆ ರೈತ ಅದನ್ನು ಬಿಡ್ಲಿಕ್ಕೆ ಸಿದ್ಧ ಆಗ್ಲಿಲ್ಲ. ಹೌದು ಹೌದು ಹೌದು. ಈಗ ಆಧುನಿಕ ಕೃಷಿಯ ಒಂದು ದೃಷ್ಟಿಕೋನವನ್ನು ನೋಡಿದರೆ ಕಡಿಮೆ ಸಮಯ ಹೆಚ್ಚು ಉತ್ಪಾದನೆ ಹೆಚ್ಚು ಆದಾಯ ಅನ್ನುವಂಥದ್ದು, ಇದಕ್ಕೆ ಹೊರತಾಗಿ ಸುಸ್ಥಿರವಾದಂಥ ಒಂದು ಕೃಷಿಯ ಅನಿವಾರ್ಯತೆ ಅದೊಂದು ಅಗತ್ಯ ಏನು ರೈತನ ದೃಷ್ಟಿಯಿಂದ ಮತ್ತೆ ಪೂರ್ತಿ ಗ್ರಾಹಕನ ದೃಷ್ಟಿಯಿಂದ ಕೂಡ ಆಹಾರದ ಗುಣಮಟ್ಟ ಒಂದು ಈಗಾಗಲೇ ನೀವು ಹೇಳಿದಾಗೆ ಆರೋಗ್ಯ ಅಂತ ಹೇಳುವಂಥದ್ದು ಅತ್ಯಂತ ಪ್ರಮುಖವಾದ್ದು. ಮತ್ತೆ ನಮ್ಮಲ್ಲಿ ಆಹಾರವೇ ಔಷಧಿ ಅಂತ ಹೇಳೋ ರೀತಿಯಲ್ಲಿ ಚಿಂತನೆ ಇರುವಂತ ಸಮಾಜ ನಮ್ದು. ಹಾಗಾಗಿ ಕೃಷಿಗೆ ಬಳಸುವಂತ ರಾಸಾಯನಿಕ ಏನಿದೆ ಅದರಿಂದ ಆಗಿರುವಂತ ಹಾನಿ ಇದು, ಈ ದೃಷ್ಟಿ ಹಸಿರು ಕ್ರಾಂತಿ ಮಾಡಿರುವಂತ ಸ್ವಾಮಿನಾಥನ್ನೇ ಹೇಳಿದ್ರು ನಾನು ತಪ್ಪು ಮಾಡಿದ್ದೇನೆ ಅಂತ. ಅಂದ್ರೆ ಆಹಾರದ ಉತ್ಪಾದನೆ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು ಆಗ ಕೊಟ್ಟಿರುವ ಸೂತ್ರ, ನೈಟ್ರೋಜನ್ ಇದು ಹಾಕಿ ಎನ್ ಪಿ ಕೆ ಹಾಕಿದ ತಕ್ಷಣ ಚೆನ್ನಾಗಿ ಬಂತು ಅಂತ ಒಮ್ಮೆ ಪವಾಡದ ರೀತಿ ಕಾಣಿಸಿತು. ಆದರೆ ಭೂಮಿ ಫಲವತ್ತತೆ ಕಳ್ಕೊಂಡಿತ್ತು, ರೈತ ಸ್ವಾವಲಂಬಿ ಆಗಿದ್ದವ ಅವ ಪರಾವಲಂಬಿ ಆದ, ರೈತ ಆತ್ಮಹತ್ಯೆ ದಾರಿಗೆ ಹೊರಟ. ಮತ್ತೆ ಭೂಮಿಗೆ ವಿಷ ಹಾಕಬಾರ್ದು ಅಂತ ಹೇಳುವಂಥದ್ದು, ಭೂಮಿಯೊಂದು ಸಂಪತ್ತು ನಮ್ಮ ದೃಷ್ಟಿಯಿಂದ, ಅದರಲ್ಲಿರುವಂಥ ಜೀವ ವೈವಿಧ್ಯಗಳು ಎಲ್ಲವೂ ನಮ್ಮ ಸಂಪತ್ತು. ಆದರೆ ಅದಕ್ಕೆ ವಿಷ ಹಾಕಬೇಕು ಅಂತ ಹೇಳುವಂಥದ್ದು ಇವತ್ತು ಸಾಮಾನ್ಯ ಆಗಿಬಿಟ್ಟಿದೆ, ವಿಷ ಹಾಕದೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಸ್ಥಿತಿಗೆ ಬಂದಿದೆ. ಒಂದು ಈ ರಾಸಾಯನಿಕಗಳನ್ನು ಮಾರಾಟ ಮಾಡುವಂಥ ಕೇಂದ್ರಗಳು ಕಂಪೆನಿಗಳು ಅವುಗಳು ಲಾಭ ಪಡ್ಕೊಂಡಿದ್ದಾವೆ, ಆದರೆ ರೈತ ನಾಶ ಹೊಂತಾ ಇದ್ದಾನೆ. ಅವನು ಅದೇ ವಿಷವನ್ನು ಸೇವಿಸುವ ಸ್ಥಿತಿಗೆ ಇವತ್ತಿನ ಅಂಕಿಅಂಶ ನೋಡಿದರೆ ರೈತ ಲಕ್ಷಾಂತರ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಅವನು ತಲುಪಿದ್ದಾನೆ. ಒಂದು ಕಾಲದಲ್ಲಿ ಒಂದು ಕೃಷಿ ಕುಟುಂಬದಲ್ಲಿ ಎಷ್ಟು ಜಾನುವಾರುಗಳು ಇದ್ದವು ಎನ್ನುವುದರ ಮೇಲೆ ಅವನ ಸಂಪತ್ತು ಅಂತ ಹೇಳ್ತಾ ಇದ್ವಿ ಅಂತ. ಆದರೆ ಈ ಕೃಷಿಯಲ್ಲಿ ನಿಜವಾದ ಸಂಪತ್ತು ಅಂದರೆ ಯಾವುದು? ಕೃಷಿಯಲ್ಲಿ ನೀವು ಹೇಳಿದಾಗೆ ಗೋವು ಅದು ಪ್ರಮುಖವಾದಂಥ ಸಂಪತ್ತು. ನಮ್ಮಲ್ಲಿ ಗೋ ಆಧಾರಿತ ಕೃಷಿನೇ ಇದ್ದದ್ದು. ಈಗಲೂ ಮಾತಿಗೆ ಹೇಳ್ತಾರೆ ಗೋವು ರೈತನನ್ನು ಸಾಕೋದು ರೈತ ಗೋವನ್ನಲ್ಲ ಅಂತ. ಆದರೆ ಅದು ಆಚರಣೆಯಲ್ಲಿ ಕೆಲವು ಕಡೆ ಇದೆ ಆ ಏನು ತತ್ವ ಏನಿದೆ ಅದನ್ನು ನಂಬುವಂಥವರು ಈಗ ನಂಬಿ ಆಚರಣೆ ಮಾಡುವಂಥವ್ರು ಭಾರಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಗೋವು ನನ್ನ ಉದಾಹರಣೆನೇ ತಗೊಳ್ಳೋದಾದರೆ ನಮ್ಮನೆಗೆ ಸುಮಾರು ಒಂದು 80,000 100,000 ದೂರದ ಊರಿಂದ ಬರ್ತಾ ಇದ್ದಂತ ಕುರಿ ಹಿಕ್ಕೆಯನ್ನು ತರ್ತಾ ಇದ್ವು. ಅದರಲ್ಲಿ ಕುರಿ ಹಿಕ್ಕೆ ಇದೆಯಾ ಅಥವಾ ಕಪ್ಪು ಮಣ್ಣು ಇದೆಯಾ ಅದು ಎರಡನೇ ಪ್ರಶ್ನೆ. ಆದರೆ ನಾನೊಂದು ಗೋವು ಒಂದಿದ್ದ ಗೋವನ್ನು 7 ಸಂಖ್ಯೆ 7-8 ಸಂಖ್ಯೆ ಮಾಡಿದ ಕಾರಣಕ್ಕೆ ನಾನು ಇವತ್ತು ಗೊಬ್ಬರದ ದೃಷ್ಟಿಯಿಂದ ಸ್ವಾವಲಂಬಿ. ಹಾಗಾಗಿ 1 ರೂಪಾಯಿಯ ಗೊಬ್ಬರವನ್ನು ಹೊರಗಿಂದ ತರೋದಿಲ್ಲ. ಆ ದೃಷ್ಟಿಯಿಂದ ನನ್ನ ಕೃಷಿ ಭೂಮಿಯಲ್ಲಿ ಗೋವು ರೈತನನ್ನು ಸಾಕುವಂಥದ್ದು. ಹಾಗಾಗಿ ಗೋವು ಹಾಲಿಗೋಸ್ಕರ ಅಂತ ಯಾವಾಗ ಚಿಂತನೆ ಬಂತು ಅಲ್ಲಿಂದ ಸ್ವಲ್ಪ ದಾರಿ ತಪ್ಪಿತು ಅಂತ ನಂಗನ್ನಿಸ್ತದೆ. ಗೋವು ಮೂತ್ರ ಮತ್ತು ಸೆಗಣಿ ಇದೇ ಅತ್ಯಂತ ಪ್ರಮುಖವಾದ್ದು. ಈಗ ಅದರ ಮುಂದುವರೆದು ಒಂದು ಚರ್ಚೆ ನಡೀತಾ ಇದೆ, ಏನಂದ್ರೆ ಗೋವಿನ ಉತ್ಪನ್ನಗಳನ್ನು ತಯಾರು ಮಾಡಬೇಕು. ಅದು ರೈತನಿಗೆ ಅಷ್ಟು ಸಮಯ ಇಲ್ಲ, ಮಾಡ್ಬೋದು ಉತ್ಪನ್ನ ತಯಾರು ಮಾಡುವಂಥ ತಪ್ಪು ಅಂತ ಹೇಳೋದಿಲ್ಲ. ಆದರೆ ರೈತನ ದೃಷ್ಟಿಯಿಂದ ಸೆಗಣಿ ಮೂತ್ರ ಗೋಬರ್ ಗ್ಯಾಸಿನ ಸ್ಲರಿ ಇದೇ ಅವನಿಗೆ ಆರ್ಥಿಕವಾದಂಥ ಒಂದು ಆಧಾರ, ಸ್ವಾವಲಂಬನೆಗೆ ದಾರಿ ಕೂಡ. ಈ ಸಾವಯವ ಕೃಷಿ ಅಂದ ತಕ್ಷಣ ಬೇರೆ ಬೇರೆ ರೂಪವನ್ನು ಪಡ್ಕೊಳ್ತದೆ. ಅದು ಒಂದು ಸಹಜ ಕೃಷಿ ಅಂತ ಹೇಳುವಂತಹದ್ದು, ಎರೆಗೊಬ್ಬರವನ್ನು ಹಾಕಿ ಅಂತ ಹೇಳೋದು, ಕಾಂಪೋಸ್ಟ್ ಮಾಡಿ ಹಾಕು ಅಂತ ಹೇಳುವಂಥದ್ದು, ಸ್ಲರಿಯನ್ನು ಹಾಕಿ ಅಂತ ಹೇಳುವಂಥದ್ದು. ನೀವು ಯಾವ ವಿಧಾನವನ್ನು ಅನುಸರಿಸ್ತಾ ಇದ್ದೀರಿ? ನಾನು ಪ್ರಾರಂಭದಲ್ಲಿ ಕೃಷಿ ಶುರು ಮಾಡೋದಕ್ಕೆ ಮುಂಚೆನೆ ಚೇರ್ಕಾಡಿ ರಾಮಚಂದ್ರ ರಾಯರನ್ನು ನೋಡಿದ್ದೆ. ಅವರು ಗಾಂಧಿ ತತ್ವದಿಂದ ಪ್ರೇರಿತ ಆಗಿ 2 ಎಕರೆ ಏನು ಕಲ್ಲು ಮಣ್ಣಿನ ಗುಡ್ಡದಲ್ಲಿ ಕೃಷಿಯನ್ನು ಅರಳಿಸಿದಂಥ ಅವರ ಸ್ವಾವಲಂಬಿ ದೃಷ್ಟಿ, ಅದು ಸಹಜವಾಗಿ ನಮ್ಮಲ್ಲಿ ಇದ್ದಂಥ ದೃಷ್ಟಿ. ಅದು ಕೃಷಿಯ ಪಾಶ್ಚಿಮಾತ್ಯೀಕರಣದಿಂದಾಗಿ ಅದು ವ್ಯತ್ಯಾಸ ಆಗಿರುವ. ಇನ್ನೊಂದು ಭಾಗ ಪುರುಷೋತ್ತಮ ರಾಯರು, ತೀರ್ಥಹಳ್ಳಿಯ ಪುರುಷೋತ್ತಮ ರಾಯರು, ಅವರು ಹೇಳ್ತಾ ಇದ್ರು ನೀವು ಪ್ರತಿ ಇಂಚು ಮಣ್ಣನ್ನು ಮೆಟ್ಟಿದ್ದೀರಾ, ಬರಿಕಾಲಿನಿಂದ ಮೆಟ್ಟಿದ್ದೀರಾ, ಪ್ರತಿ ಗಿಡವನ್ನು ಮುಟ್ಟಿ ಮಾತಾಡಿಸಿದ್ದೀರಾ. ಅಂದ್ರೆ ಕೃಷಿ ಅಂದ್ರೆ ಒಂದು ಅದು ಜೀವನ ಶೈಲಿ, ಅದು ಅದನ್ನು ಆನಂದಿಸುವಂತ ರೀತಿ. ಕೃಷಿ ಅಂದ್ರೆ ಒಂದು ರೀತಿಯ ತಪಸ್ಸೆ, ತಪಸ್ಸು ಅಂತ ಹೇಳೋ ರೀತಿಯಲ್ಲಿ ಆ ರೀತಿಯ ಕೃಷಿ ಅದು ನಿಜವಾಗಿ ಆಗ್ಬೇಕಾಗಿರುವಂಥದ್ದು. ಸರಿ, ಈಗ ಅದರ ಸ್ವಲ್ಪ ಮುಂದುವರಿದ ಭಾಗವಾಗಿ ನೀವು ಚೇರ್ಕಾಡಿ ಇದರಲ್ಲೆಲ್ಲ ಪ್ರಸ್ತಾಪ ಮಾಡಿದ್ರಿ. ಬಹುಶಃ ಈ ಜೀವಾಮೃತ ಎನ್ನುವಂಥದ್ದು ಕೂಡ ಇತ್ತೀಚೆಗೆ ಹೆಚ್ಚು ಬೇಡಿಕೆಯಲ್ಲಿ ಇರುವಂತಹದ್ದು, ಇದನ್ನು ಕೂಡ ನೀವು ಮಾಡ್ತೀರಾ? ಅದೇ, ನೀವು ಹೆಸರುಗಳು ಅನೇಕ ಹೇಳಿದ್ರಿ, ಅನೇಕರು ಆ ಹೆಸರಿಗೆ ಜೋತು ಬಿದ್ದು ಚರ್ಚೆಗಳನ್ನು ಮುಂದುವರಿಸ್ತಾರೆ. ಸಾವಯವ ಕೃಷಿ, ಸಹಜ ಕೃಷಿ, ಇದರಲ್ಲಿ ಮೂಲ ಚಿಂತನೆ ಸ್ವಾವಲಂಬನೆ ಮತ್ತು ಕೃಷಿಯಿಂದ ಖುಷಿ ಪಡುವಂಥದ್ದು ಅಂತ ಬಿಟ್ಟರೆ ಅದದು ಅವರವರ ಕ್ಷೇತ್ರಕ್ಕೆ. ಈಗ ಕೆಲವರಿಗೆ ಸ್ಲರಿ ಲಭ್ಯ ಇರ್ಬೋದು, ಅವನು ಸ್ಲರಿ ಬಳಕೆ ಮಾಡ್ತಾನೆ. ಸ್ಲರಿಯೂ ಇಲ್ಲದೆ ಸಹಜವಾಗಿ ಬೇರೆ ಮೂಲಗಳು, ಈಗ ಸಾವಯವ ಅಂದರೆ ಅವಯವ, ಈಗ ಅದರ ಇದೇ ಏನು ತರಗೆಲೆ ಇರ್ಬೋದು, ಅದರದ್ದೇ ಬಿದ್ದಿರುವಂಥ ಏನು ವೇಸ್ಟ್ಗಳಿರ್ಬೋದು, ಅದೆಲ್ಲವೂ ಬಳಕೆಗೆ ಆಗುವಂಥದ್ದು. ಈಗ ಇನ್ನೊಂದು ಭಾಗ ಸಾವಯವ ಹೆಚ್ಚು ಪ್ರಚಾರ ಪಡ್ಕೊಂಡಿರುವ ಕಾರಣಕ್ಕೆ ಅದರ ವ್ಯಾಪಾರೀಕರಣವನ್ನು ನಾವು ನೋಡ್ತಾ ಇದ್ದೇವೆ. ಜೀವಾಮೃತದ ರೆಡಿ ಮಿಕ್ಸ್ ಸಿಗುತ್ತೆ, ಯಾವ ರೀತಿ ರೈತ ಒಟ್ಟು ಪರಾವಲಂಬಿ ಮಾಡುವಂಥದ್ದು ಮತ್ತು ಅದರಲ್ಲಿ ವ್ಯಾಪಾರವನ್ನು ಕಂಡುಕೊಳ್ಳುವಂಥದ್ದು. ಸಾವಯವದ ಅನೇಕ ಉತ್ಪನ್ನಗಳು ಸಾವಿರಾರು ರೂಪಾಯಿಯಲ್ಲಿ ಲೀಟ್ರಿಗೆ 2,500 ಈ ಥರ ಮಾರಾಟ ಆಗುವಂಥದ್ದು ನಾವು ಕಾಣ್ತೇವೆ. ಸೂತ್ರ ಏನಿರೋದಂದ್ರೆ ರೈತ ಸ್ವಾವಲಂಬಿ ಆಗಬೇಕು, ಅವನ ಕ್ಷೇತ್ರದಲ್ಲೇ ತಯಾರು ಮಾಡ್ಕೋಬೇಕು. ಜೀವಾಮೃತ ಅಂತ ಪಾಲೇಕರ್ ಹೇಳ್ತಾರೆ, ಪಾಲೇಕರ್ ಇದಕ್ಕೂ ಪ್ರಶಿಕ್ಷಣ ವರ್ಗಕ್ಕೆ ಹೋದ್ಮೇಲೆ ನಾನು ಮಾಡಿದ್ದೇನೆ ಜೀವಾಮೃತ. ಅದರ ಸೂತ್ರ ಇರೋದು ನಮ್ಮ ರಾಸಾಯನಿಕ ಈ ಕೀಟನಾಶಕ ಬಳಕೆಯಿಂದ ಜೀವಿಗಳು ನಾಶ ಆಗಿದ್ದಾವೆ. ಇದರಲ್ಲಿ ಜೀವಿಗಳಿದ್ದಾವೆ, ಒಂದು ಸಾರಿ ನಾನು 1 ವರ್ಷದಷ್ಟು ಕಾಲ ಅದನ್ನು ಹಾಕಿದೆ, ಜೀವಾಮೃತವನ್ನು ಹಾಕಿದೆ, ಆಮೇಲೆ ಹಾಕುವಂತ ಅಗತ್ಯ ಇಲ್ಲ ಅಂತ ಹೇಳುವಂಥದ್ದು ನನ್ನ ತರ್ಕ. ಯಾಕಂದ್ರೆ ಜೀವಿಗಳ ಆ ಕ್ಷೇತ್ರದಲ್ಲಿ ಸಹಜವಾಗಿ ಮರುಪಾಲನೆ ಆಗ್ತದೆ ಆಗಿದೆ, ಮತ್ತೆ ನಾಶ ಮಾಡುವಂತ ನಾವು ಪ್ರಕ್ರಿಯೆ ಮಾಡದೇ ಇರೋದ್ರಿಂದ ಮತ್ತೆ ನಾವು ವರ್ಷಾನುಗಟ್ಟಲೆ ಅದನ್ನು ಬಳಸಬೇಕು ಹೇಳುವಂಥದ್ದು ಅಗತ್ಯ ಇಲ್ಲ. ರೈತ ಆ ದೃಷ್ಟಿಯಿಂದ ಸ್ವಾವಲಂಬಿ ಆಗಬೇಕು, ಆದಷ್ಟು ಅವನ ಹಣ ಏನಿದೆ ಇದು ಅದು ಹೊರಗೆ ಹೋಗುವಂಥದ್ದು ಆಗಬಾರ್ದು. ಆಮೇಲೆ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂಥದ್ದು ಈ ಗೋನಂದ ಜಲ ಏನು, ಹಾಗಂದ್ರೆ ಅದರ ಒಂದು ಉಪಯೋಗ ಏನು, ಹೇಗೆ ಮಾಡುವಂಥದ್ದು ಈ ಬಗ್ಗೆ? ನಮ್ಮ ವೃಕ್ಷಾಯುರ್ವೇದ ನೋಡಿದರೆ ಆ ಥರ ಕುಣುಪ ಜಲ ಅಂತ ಹೇಳುವಂಥ ಒಂದು ಪ್ರಯೋಗದ ಬಗ್ಗೆ ಉಲ್ಲೇಖ ಇದೆ. ಅದರಲ್ಲಿ ಅನ್ಯಾನ್ಯ ಪ್ರಾಣಿಗಳ ಮಜ್ಜೆಯನ್ನು ಉಪಯೋಗ ಮಾಡಿ ತಯಾರಿಸುವಂಥ ಪದ್ಧತಿ ಇದೆ. ಆ ರೀತಿ ಸಾಗರದ ಆನಂದ್ ಅವರ ಮನೆಯಲ್ಲಿ ಗೋಶಾಲೆಯಲ್ಲಿ ಒಂದು ಗೋವು ಮರಣಿಸಬೇಕಾದ್ರೆ ಅವರಿಗೆ ಅದನ್ನು ಏನು ಗೋವನ್ನು ಮಣ್ಣು ಮಾಡಬೇಕು ಅಂತಾದರೆ ತುಂಬ ಸಮಸ್ಯೆ ಬಂತು. ಹಾಗೆ ಯೋಚನೆ ಮಾಡಿ ಅದನ್ನು ಈ ಥರ ಜಲದಲ್ಲಿ ಹೇಗೆ ಒಂದು ಕುಣುಪ ಜಲದ ರೀತಿಯಲ್ಲಿ ಪ್ರಯೋಗ ಯಾಕೆ ಮಾಡಬಾರ್ದು ಅಂತ ಹೇಳಿ ಪ್ರಾರಂಭ ಮಾಡಿರುವಂತ. ಅದಕ್ಕೆ ಗೋವು ಮರಣಿಸಿದಂಥ ಗೋವು ಅದರಷ್ಟೇ ತೂಕದ ಸೆಗಣಿ, ಗೋಮೂತ್ರ, ನಂತರ ಅದರ 1/10 ಮಜ್ಜಿಗೆ, 1/10 ಬೆಲ್ಲ, 100 kg ಇದ್ರೆ 10 kg ಆ ಥರ. ನಂತರ ಅದನ್ನು ಅವರು ಒಂದು ಹೊಂಡದೊಳಗೆ ಹಾಕಬೇಕಾದ್ರೆ ಆ ಕೆಟ್ಟ ವಾಸನೆ ಬರ್ತಾ ಇತ್ತು. ಹಾಗಾಗಿ ಜೀರ್ಣಕ್ಕೋಸ್ಕರ ಒಂದು ಯೂನಿಯನ್ಝೈಮ್ ಅಂತ ಹೇಳುವಂತ ಒಂದು ಮಾತ್ರೆ ಇದೆ, ಜೀರ್ಣಕ್ಕೋಸ್ಕರ ಮೆಡಿಕಲ್ಗಳಲ್ಲಿ ಸಿಗ್ತದೆ ಅದು. ಅದನ್ನು 10 kg ಒಂದರಾಗೆ ಅವರು ಹಾಕಿದ್ರು. ಅದನ್ನು ಹಾಕಿದ್ಮೇಲೆ ಅದು ಪ್ರಕ್ರಿಯೆ, ಕೊಳೆಯುವಂಥ ಪ್ರಕ್ರಿಯೆ ಶುರುವಾಗಿ 4 ತಿಂಗಳಲ್ಲಿ ಅದು ಪೂರ್ತಿ ಜಲ ಸ್ವರೂಪ ಪಡೆದುಕೊಂಡ್ಬಿಟ್ಟು ಅದು ಆ ಪ್ರಯೋಗ ಅದಕ್ಕೆ ಗೋವಿನಿಂದ ಆಗಿರೋದ್ರಿಂದ ಅದಕ್ಕೆ ಗೋನಂದ ಜಲ ಅಂತ ಹೇಳುವಂಥ ನಾಮಕರಣವನ್ನು ಮಾಡಿದರು. ಇದು ಕೂಡ ಇವತ್ತು ಅದು ಪರಿಣಾಮ ಏನಿದೆ ಅಂತ ಕೇಳಿದರೆ ಪಕ್ಕಾ ಪ್ರಯೋಗ ಈಗ ಅನೇಕ ರೈತರುಗಳಲ್ಲಿದೆ. ಸಂಪಾಜೆ ಆ ಭಾಗದ ರೈತರು ಏನು ಬೇರು ಹುಳ ರೋಗಕ್ಕೂ ಪರಿಣಾಮ ಇದೆ ಅಂತ ಹೇಳ್ತಾರೆ. ಆದರೆ ಪೂರ್ತಿ ನಂಬುವ ಸ್ಥಿತಿ ಇವತ್ತಿದೆಯಾ ಅಂತ ಕೇಳಿದ್ರೆ ಇಲ್ಲ, ರೈತ ಪ್ರಯೋಗ ಮಾಡ್ಬೇಕು. ಮತ್ತು ಪುನಃ ಇದು ವ್ಯಾಪಾರಿ ಕಡೆಗೆ ಹೋಗಬಾರದು, ಲೀಟ್ರಿಗೆ 1,000 ರೂಪಾಯಿ ಇದೆ, ರೈತ ಇದರಲ್ಲೂ ಸ್ವಾವಲಂಬಿ ಆಗ್ಬೇಕು. ಇನ್ನೊಂದು ಭಾಗ ಕೆಲವು ಕಡೆ ಇದನ್ನು ನೋಡಿ ಜೀವಂತ ಗೋವನ್ನೇ ಸಮಾಧಿನಿ ಮಾಡುವಂತದ್ದು ಎದುಕೋ ಹೊರಡ್ತಾರೆ, ಅಪಾಯ ಇದೆ. ಅದರಿಂದ ಪರಿಣಾಮ ಖಂಡಿತ ಆಗುದಿಲ್ಲ, ಸಹಜವಾಗಿ ಮರಣಿಸಿದ ಗೋವೇ ಆಗ್ಬೇಕು. ಅದಕ್ಕೆ ಪರಿಣಾಮ ಇದೆ, ಅದನ್ನು ಜಿ ಕೆ ವಿ ಕೆಗೂ ಕಳಿಸಿದ್ದೆ ನಾನು. ನಾನು ಮನೆಯಲ್ಲಿ ಒಂದು ಕರು ತೀರ್ಕೊಳ್ಬೇಕಾದ್ರೆ ಮಾಡಿ ಅದನ್ನು ಕಳಿಸಿದ್ದೆ. ಅದರ ಪೋಷಕಾಂಶಗಳಿದೆ ಅಂತ ಪರಿಣಾಮ ಬಂದಿದೆ. ನನಗೆ ತರಕಾರಿಗೆ ಚೆನ್ನಾಗಾಗಿದೆ. ಅದರ ಉಪಯೋಗ ಹೇಗೆ? ಅದನ್ನು ಗಿಡಗಳಿಗೆ 1 ಲೀಟ್ರಿಗೆ 10 ಲೀಟ್ರ್ ನೀರು ಮಿಶ್ರ ಮಾಡಿ ತರಕಾರಿ ಗಿಡಗಳಿಗೆ ಬುಡಕ್ಕೆ ಹಾಕುವಂಥದ್ದು. ತೋಟ ಆದರೆ ಸ್ಪ್ರಿಂಕ್ಲರ್ನ ಜೊತೆಗೆ, ನಾನು ಕೊಟ್ಟಿರುವಂಥದ್ದು ಸ್ಪ್ರಿಂಕ್ಲರ್ನ ಜೊತೆಗೆ, ನಮ್ಮಲ್ಲಿ ಬಿಡು ನೀರು ಇರುವಂಥದ್ದು ಟ್ಯಾಂಕಿಗೆ ತಗೊಂಡೋಗಿ ಅದನ್ನು ಹಾಕಿದ್ದೇನೆ. 25-30 ಲೀಟ್ರನ್ನು ಹಾಕಿದ್ದೇನೆ. ಅದು ಸ್ಪ್ರಿಂಕ್ಲರ್ ಜೊತೆ ತೋಟಕ್ಕೆ ಕಳೆದ ಬೇಸಿಗೆಯಲ್ಲಿ ಹಾಕಿದ್ದೇನೆ ನಾನು. ಈ ಸಾರಿ ಕೊಳೆ ರೋಗ ಸಾಕಷ್ಟು ಬಂದಿದೆ ನನಗೆ, 10% ಮಾತ್ರ ಅಡಿಕೆ ಉಳಿದಿರುವಂಥ. ಆದರೂ ಗಿಡ ಸತ್ತಿಲ್ಲ, ಅದು ಅದರ ಕಾರಣವಂತ ನೇರ ನಾನು ಹೇಳಲಾರೆ. ಆದರೆ ಒಂದು ಆ ಥರ ಪ್ರಯೋಗ ಈಗ ನಡೀತಾ ಇದೆ, ಪ್ರಾಯೋಗಿಕ ಹಂತದಲ್ಲಿ ಗೋನಂದಾಜಲ ಇದೆ. ಆಮೇಲೆ ಈಗ ಈ ಸಹಜ ಕೃಷಿ ಅಥವಾ ಒಂದು ಸಾವಯವ ಕೃಷಿಯಲ್ಲಿ ಕೀಟಗಳ ಮತ್ತು ರೋಗಗಳ ಒಂದು ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಬಹುದು ಅಂತ? ಸಹಜ ಕೃಷಿಯಲ್ಲಿ ಕೀಟಗಳ ಬಾಧೆ ಇದು ಸಹಜವಾಗಿ ಕಡಿಮೆ. ಏನಂದರೆ ನಮ್ಮ ಗಿಡಗಳೇ ರೋಗ ನಿರೋಧಕ ಶಕ್ತಿ ಇರುವಂಥದ್ದು. ಒಂದು ಒಳ್ಳೆಯ ಉದಾಹರಣೆ ಕೊಡ್ಬೋದು ಅಂತಂದರೆ ಧರ್ಮಸ್ಥಳದ ಹತ್ತಿರದ ಮಿತ್ತೂರು ಅಲ್ಲಿ ಒಬ್ಬರು ಮೋಹನ್ ಬಾಳ್ತಿಲ್ಲಾಯ ಅಂತ ಕೃಷಿಕರು ಇದ್ದಾರೆ. ಅವರು ಅಡಿಕೆ 1 ಎಕರೆಯಲ್ಲಿ ಬೆಳೀತಾರೆ. ಕಳೆದ 8 ವರ್ಷಗಳಿಂದ ಅವರು ಯಾವುದೇ ನೀರು ಹಾಕಿಲ್ಲ ಅವರ ತೋಟಕ್ಕೆ. ಗೊಬ್ಬರ ಹಟ್ಟಿಯ ಗೊಬ್ಬರ ಮಣ್ಣು ಇದೇನಿದೆ, ಸಗಣಿ ಏನಿದೆ, ಅದನ್ನು ದಿನ ದಿನ ಗಿಡದಿಂದ 1-2 ಅಡಿ ದೂರಕ್ಕೆ ಹಾಕ್ತಾರೆ. ಅಡಿಕೆ ಕೊಯ್ಲು ಮಾಡಲಿಲ್ಲ, ಬಿದ್ದಿದ್ದನ್ನು ಹೆಕ್ತಾರೆ, ಅದನ್ನು ವಾರ ವಾರ ಬೇರೆ ಇಡುವಂಥದ್ದು ಮಾಡ್ತಾರೆ. ಅದರ ಜೊತೆಗೆ ಸ್ಪ್ರೇಯೂ ಮಾಡಲಿಲ್ಲ, ಬೋರ್ಡೋ ಭಾರಿ ಅನಿವಾರ್ಯ ಅಂತ ಹೇಳುವಂಥ ಇದಿದೆ. ಆದರೆ ಅವರು ಭಾರಿ ಪ್ರಾಮಾಣಿಕವಾಗಿ ಹೇಳ್ತಾರೆ, ಅವರಿಗೆ ಕೊಳೆ ರೋಗ ಬಂದಿಲ್ಲ ಅಂತಲ್ಲ, ಗಿಡಗಳು ಸಾಯುವುದಿಲ್ಲ ಅಂತಿಲ್ಲ, ನಿಧಾನಕ್ಕದು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತದೆ, ಪ್ರಕೃತಿಯಲ್ಲಿ ಆ ವ್ಯವಸ್ಥೆ ಇದೆ ಅಂತ ಹೇಳೋದನ್ನು ಹೇಳಿದರು ಅವರು. ಅವರು ಗಿಡ ಹೈಬ್ರಿಡ್ ಗಿಡಗಳನ್ನು ಬಳಕೆ ಮಾಡೋದಿಲ್ಲ, ಅಲ್ಲೇ ಮೊಳಕೆ ಬಂದಿರೋದನ್ನೇ ಎಲ್ಲಿ ಗಿಡ ಸೆತ್ತಿದೆ ಅದನ್ನೇ ಅಲ್ಲಿ ನೆಡುವಂಥದ್ದು ಇದು ಮಾಡ್ತಾರೆ. ಈ ರೀತಿ ಒಂದನೇದಾಗಿ ನಾವು ಹೈಬ್ರಿಡ್ ಗಿಡಗಳನ್ನು ಬಳಕೆ ಮಾಡಬೇಕಾದ್ರೆ, ಉದಾಹರಣೆ ಕೊಡೋದಾದರೆ ಗೇರು ಬೀಜದಲ್ಲಿ ಇವತ್ತು 500-540ಕ್ಕಿಂತ ಹೆಚ್ಚು ಗೇರು ಗಿಡಗಳ ಅಭಿವೃದ್ಧಿ ಪಡಿಸಿದೆ ವೈಜ್ಞಾನಿಕವಾಗಿ. ಆದರೆ ಗೇರು ಗಿಡಗಳ ಒಂದು ಗ್ರೂಪೇ ಇದೆ, ಅದರಲ್ಲಿ ಯಾವಾಗಲೂ ದಿನ ಚಿತ್ರ ಬರೋದು ಏನಂದರೆ ಎಲೆಗೆ ಏನೋ ಒಂದು ಕೀಟಬಾಧೆ ಆಗಿರೋದು, ಯಾವ ಸಿಂಪಡಣೆ ಇದಕ್ಕೆ ಏನು ಸಿಂಪಡಣೆ ಮಾಡಬೇಕು, ತಕ್ಷಣ ಪರಿಹಾರ ಆ ಕಡೆಯಿಂದ ಬರುವಂಥದ್ದು ವಿಷವನ್ನು ಸ್ಪ್ರೇ ಮಾಡಬೇಕು ಅಂತ ಹೇಳೋದು. ಅದೇ ನಮ್ಮಲ್ಲಿ ಗೇರು ಗಿಡಗಳು 140-120 ಕೆಜಿ ಗೇರು ಬೀಜ ಕೊಡ್ತಾ ಇದ್ವು ಸಹಜವಾಗಿ, ಅದನ್ನೇ ಇವರು ಅಭಿವೃದ್ಧಿ ಪಡಿಸಿರುವಂಥದ್ದು. ಅಂದರೆ ರೋಗ ನಿರೋಧಕ ಶಕ್ತಿ ಇರುವಂಥದ್ದು ಅಲ್ಲಿ ಒಂದೂ ಇಲ್ಲ, 540 ತಳಿಗಳಲ್ಲೂ ರೋಗ ನಿರೋಧಕ ಶಕ್ತಿ ಇಲ್ಲ ಹೈಬ್ರಿಡ್ ಆಗಿ ಇದು ಮಾಡಿರುವಂಥದ್ದು. ಅದೇ ಸಹಜವಾಗಿ ಬೆಳೆದಿರುವಂಥ ಗೇರಿನಲ್ಲಿ ಅದಿದೆ. ಹಾಗಾಗಿ ರೈತ ಯಾವುದನ್ನು ಆಯ್ಕೆ ಮಾಡಬೇಕು ಈ ಥರದ ಸಹಜ ಕೃಷಿಗೆ ಹೋಗಬೇಕಾದ್ರೆ? ಮತ್ತೆ ಯಾರು ಕೂಡ ಆ ಥರ ಇವತ್ತು ಡೆನ್ಸ್ ಫಾರ್ಮಿಂಗ್ ಅಂತ ಗೇರು ಬೀಜದಲ್ಲಿ ಬಂದಿದೆ, 1 ಎಕರೆಯಲ್ಲಿ 400 ಗಿಡ, ಅದರಲ್ಲಿ 1 ಕೆಜಿ ಬರ್ತದೆ ಅಂತ ಹೇಳ್ತಾರೆ. ಆದರೆ ಅದನ್ನು ಕತ್ತರಿಸಲಿಕ್ಕೆ ಪ್ರೂನಿಂಗ್ ಮಾಡಲಿಕ್ಕೆ 1 ಕೆಜಿ ಹಣ ಸಾಕಾಗ್ತದೆ ಅಂತ ಕೇಳಿದರೆ ವಿಜ್ಞಾನಿಗಳಲ್ಲಿ ಉತ್ತರ ಇಲ್ಲ. ಡೆಮೋ ಪ್ಲಾಟ್ಗಳನ್ನು ಮಾಡ್ತಾರೆ, ಅದರಲ್ಲಿ ಯಾರು ಲಾಭ ಗಳಿಸಿದ್ದಾರೆ ಅಂದರೆ ಅದರ ಬಡ್ಡು ಕೊಟ್ಟು 100,000 ರೂಪಾಯಿ ಸಂಪಾದಿಸಿದ್ದಾರೆ ಬಿಟ್ಟರೆ ನಿಜವಾಗಿ ಕೃಷಿ ಮಾಡಿ ಸಂಪಾದನೆ ಮಾಡಿದಾನ? ಈ ಥರದ ಫ್ಯಾನ್ಸಿ ಕೃಷಿ ಏನಿದೆ ಇವತ್ತು ತೋರಿಸಿ ಹೊರಗೆ, ಇದರಲ್ಲಿ ಭಾರಿ ಲಾಭ ಇದೆ, ಪ್ರಗತಿಪರ ಈ ಥರ ಹೇಳ್ತಾರೆ, ಅದರಲ್ಲಿ ಲಾಭ ಇದೆಯಾ ಅಂತ ಇನ್ನೊಮ್ಮೆ ಕೃಷಿಕ ಹೊರಗೆ ಇನ್ನೊಬ್ಬನನ್ನು ನೋಡಿ ಅದನ್ನು ಅಧ್ಯಯನ ಮಾಡಿ ಅಳವಡಿಸ್ಕೊಳ್ಬೇಕು. ಲಾಭ ಇದ್ರೆ ಅಳವಡಿಸ್ಕೊಳ್ಬೋದು, ಆದರೆ ಕೀಟನಾಶಕ ಬಳಸಲೇಬೇಕು. ಆಮೇಲೆ ಈಗ ಮಣ್ಣಿನ ಒಂದು ಫಲವತ್ತತೆಯನ್ನು ನಿರಂತರವಾಗಿ ಕಾಪಾಡುವ ದೃಷ್ಟಿಯಿಂದ ಏನೇನು ಮಾಡಬೇಕು, ಏನು ಮಾಡಬಾರ್ದು ಅಂತ? ಮಣ್ಣಿನ ಫಲವತ್ತತೆ ಇತ್ತೀಚೆಗೆ ಮೈಸೂರಿನ ಎ ಪಿ ಚಂದ್ರಶೇಖರ್ ಅವರ ಕ್ಷೇತ್ರಕ್ಕೆ ಹೋಗಿದ್ದೆ. ಅವರು ಇಂದ್ರಪ್ರಸ್ಥ, ಅವರು ಸುಮಾರು 3,000 ಜೀವ ವೈವಿಧ್ಯ ಅವರಲ್ಲಿ ಇದೆ. ಮಣ್ಣಿನ ಫಲವತ್ತತೆ ಅಂತ ಹೇಳುವಂಥದ್ದು ಇವತ್ತು ನಮ್ಮ ದೃಷ್ಟಿಯೇ ಇರುವಂಥ ಕಳೆ. ಇವತ್ತು ನಮ್ಮ ಕೃಷಿಕರಲ್ಲಿ ಹೆಚ್ಚು ಅಡಿಕೆ ಕೃಷಿಕರ ಪೈಕಿ ಯಾವುದು ಹುಲ್ಲು ಬಂದರೆ ಅದು ಸಮಸ್ಯೆ. ಕಳೆಯನ್ನು ಕತ್ತರಿಸಬೇಕು, ಕತ್ತರಿಸೋದು 50,000-60,000 ಖರ್ಚಾಗ್ತದೆ ಒಂದು ಸಾರಿಗೆ, ಮತ್ತೆ ಪುನಃ ಅದು ಅಷ್ಟೇ ವೇಗವಾಗಿ ಬರ್ತದೆ. ಅದಕ್ಕಿಂತ ರೌಂಡ್ ಅಪ್ ಸ್ಪ್ರೇ ಮಾಡಬೇಕು ಹೇಳುವಂಥ, ಅದು ಏನು ಸಹಜ ಆಗಿಬಿಟ್ಟಿದೆ. ಆದರೆ ಅದರಿಂದ ಆಗುವಂಥ ದುಷ್ಪರಿಣಾಮ, ಅಲ್ಲಿರುವ ಜೀವ ವೈವಿಧ್ಯ, ಎರೆಹುಳ, ಯಾವುದು ಸಹಜವಾಗಿ ಕೆಲಸ ಮಾಡುವಂಥ ಜೀವಿಗಳಿದ್ದಾವೆ ಅವುಗಳೆಲ್ಲ ನಾಶ ಆಗ್ತದೆ. ಇದಕ್ಕೆ ಕೃಷಿಕ ಪ್ರಯೋಗ ಮಾಡಬೇಕು. ಎ ಪಿ ಚಂದ್ರಶೇಖರ್ ರೀತಿಯವರ ತೋಟಗಳು ಏನು ವೈವಿಧ್ಯ ಏನಿದೆ ಇದನ್ನು ಹೆಚ್ಚು ಮಾಡಿದರೆ ಎರಡು ರೀತಿಯಲ್ಲೂ, ಜಲ ನಮ್ಮ ದೃಷ್ಟಿಯಲ್ಲಿ ಒಂದು ಸಂಪತ್ತು. ಅದು ಅವರಲ್ಲಿ ಅವರು ಮಾತಾಡ್ತಾ ಹೇಳಿದರು, 5 ಮೀಟರ್ ಅಡಿಯಲ್ಲಿ ಜಲ ಇದೆ, ಸುತ್ತಮುತ್ತ 300-400 ಫೀಟ್ ಹೋದರೂ ನೀರಿಲ್ಲ, ಅತ್ಯಂತ ಕಡು ಬೇಸಗೆಯಲ್ಲಿ 10 ಮೀಟರ್ ಹೆಚ್ಚು ಆಳ ಅಂದರೆ ಅಷ್ಟಕ್ಕೆ ಹೋಗ್ತದೆ. ಅಂದರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಮತ್ತು ಆ ಮಣ್ಣಿನ ಜೀವಂತಿಗೆ ಅದರಲ್ಲಿರುವ ಜೀವವೈವಿಧ್ಯಗಳು, ಕೃಷಿಗೆ ಪೂರಕವಾಗಿ ಕೆಲಸ ಮಾಡುವಂಥದ್ದು ಇದೆಲ್ಲವೂ ವೈವಿಧ್ಯ ಇದ್ದಾಗ, ಈ ಥರದ ಕಳೆಗಳಿದ್ದಾಗ ಇದು ಸಾಧ್ಯ ಆಗ್ತದೆ. ಆಮೇಲೆ ಈಗ ಕೃಷಿ ತ್ಯಾಜ್ಯವನ್ನು ಮರುಬಳಕೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ, ಹೊರಗಿನಿಂದ ತರುವಂತಹ ಒಳಸುರಿಗಳನ್ನು ಸಾಧ್ಯವಷ್ಟು ಕಡಿಮೆ ಮಾಡಬೇಕು ಅಥವಾ ಇಲ್ಲವಾಗಿಸಬೇಕು, ಕೃಷಿ ತ್ಯಾಜ್ಯಗಳನ್ನು ಮರುಬಳಕೆ ಮಾಡಬೇಕು ಅನ್ನುವಂಥದ್ದು. ಕೃಷಿ ತ್ಯಾಜ್ಯ ಅಂತ ಹೇಳಿದಾಗ ಸಹಜವಾಗಿ ಅದರ ಬುಡಕ್ಕೆ ಬಿದ್ದದ್ದನ್ನು, ಈಗ ಅಡಿಕೆ ಕೃಷಿಯಲ್ಲೂ ನನ್ನ ಕಳೆದ 10 ವರ್ಷಗಳಿಂದ ಅದರ ಮಡಲು ಸೋಗೆ ಏನು ಬೀಳ್ತದೆ ಅದನ್ನು ಕತ್ತರಿಸೋದಿಲ್ಲ, ಎಲ್ಲಿ ಬಿದ್ದಿದೆ ಅಲ್ಲೇ ಇರ್ತದೆ.